ಶಕ್ತಿ ತಂತ್ರಜ್ಞಾನ ರಕ್ಷಣಾ ಕ್ಷೇತ್ರಕ್ಕೆ ಬೆಂಗಳೂರಿನ ಕೊಡುಗೆ ಅಪಾರ, ಪ್ರಧಾನಿ ನರೇಂದ್ರ ಮೋದಿ. ಮೆಟ್ರೋ ಕಾಮಗಾರಿಗೆ 87% ರಾಜ್ಯದ ಅನುದಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ನಾಳೆಯಿಂದ ವಿಧಾನಮಂಡಲದ ಉಭಯ ಸದನಗಳ ಮುಂಗಾರು ಅಧಿವೇಶನ. ಜಂಬೂ ಸವಾರಿಯ ಗಜಪಡೆಗಳಿಗೆ ಮೈಸೂರು ಅರಮನೆಯ ಆವರಣದಲ್ಲಿಂದು ಸಾಂಪ್ರದಾಯಿಕ ಪೂಜೆ. ರಾಜ್ಯದ ಹಲವೆಡೆ ಮುಂದಿನ 7 ದಿನಗಳ ಕಾಲ ವ್ಯಾಪಕ ಮಳೆ, ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಹಾಸನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತಾಳೆ ಬೆಳೆಯ ಮಹತ್ವ, ಬೇಸಾಯ ಕ್ರಮಗಳು ಹಾಗೂ ಅನುಭವ ಕುರಿತಂತೆ ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಿ ರಾಜೇಶ್ ಹಾಗೂ ಅರಕಲಗೂಡು ತಾಲೂಕು ಹೆಣ್ಣೂರು ಕೊಂಗಳಲೆಯ ತಾಳೆ ಬೆಳೆಗಾರರಾದ ಕೆವಿ ಕೇಶವಮೂರ್ತಿ ಅವರೊಂದಿಗಿನ ಸಂವಾದವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾಳೆ ಬೆಳೆಯ ಮಹತ್ವ, ಅದರ ಬೇಸಾಯ ಕ್ರಮಗಳು ಹಾಗೂ ತಾಳೆ ಬೆಳೆಯಲ್ಲಿನ ಅನುಭವಗಳನ್ನು ನಾವು ಮಾತನಾಡ್ತಾ ಇದ್ದೇವೆ. ತಾಳೆ ಬೆಳೆ ಅನ್ನುವಂಥದ್ದು ಬಹಳ ಒಂದು ಸುಲಭದ ಬೆಳೆ ಮತ್ತು ಹೆಚ್ಚು ಆದಾಯವನ್ನು ತಂದುಕೊಡುವಂತಹ ಬೆಳೆ ಹಾಗೂ ಹೆಚ್ಚು ಕಾಳಜಿಯನ್ನ ಬೇಡದಂತಹ ಒಂದು ಬೆಳೆ ಅಂತ ಹೇಳಿ ಈಗಾಗಲೇ ಗುರುತನ್ನ ಮಾಡಲಾಗಿದೆ. ಅತ್ಯಂತ ಹೆಚ್ಚು ಜನಸಂಖ್ಯೆ ಇರತಕ್ಕಂತಹ ನಮ್ಮ ದೇಶದಲ್ಲಿ ಎಣ್ಣೆ ಕಾಳುಗಳನ್ನ ಬೆಳೆಯುವಂಥದ್ದು ಕಡಿಮೆ ಪ್ರಮಾಣದಲ್ಲಿದೆ. ಆದರೆ ಈ ಎಣ್ಣೆಯ ಬಳಕೆಯನ್ನ ನಾವು ಹೆಚ್ಚಾಗಿ ಮಾಡ್ತಾ ಇದ್ದೇವೆ. ಇವತ್ತು ಪ್ರತಿ ದಿವಸವೂ ಕೂಡ ಹೆಚ್ಚಾಗ್ತಾ ಇರತಕ್ಕಂತಹ ಜನಸಂಖ್ಯೆಗೆ ಅಗತ್ಯ ಇರತಕ್ಕಂತಹ ಖಾದ್ಯ ತೈಲವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಈ ತಾಳೆ ಬೆಳೆ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಮುಂದಿನ ದಿವಸಗಳಲ್ಲಿ ತಾಳೆ ಬೆಳೆಯುವ ಮೂಲಕ ನಾವು ಈ ಒಂದು ಖಾದ್ಯ ತೈಲಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಾವಲಂಬಿಗಳಾಗಬಹುದು ಅನ್ನುವಂಥದ್ದು ನಮ್ಮ ಸರ್ಕಾರಗಳ ಆಶಯ ಆಗಿದೆ. ಈ ನಿಟ್ಟಿನಲ್ಲಿ ಈ ತಾಳೆ ಬೆಳೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೂಡ ನೀಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ತಾಳೆ ಬೆಳೆಯ ಮಹತ್ವ ಏನು, ಇದರ ಬೇಸಾಯ ಕ್ರಮಗಳನ್ನು ಹೇಗೆ ಮಾಡಬೇಕು ಮತ್ತು ಈ ಒಂದು ತಾಳೆ ಬೆಳೆಯ ಬೇಸಾಯವನ್ನು ಮಾಡ್ತಾ ಇರತಕ್ಕಂತಹ ಸ್ವತಃ ರೈತರು ಕೂಡ ಇವತ್ತು ನಮ್ಮೊಂದಿಗೆ ಇದ್ದಾರೆ, ಅವರು ತಮಗೆ ಆಗ್ತಾ ಇರತಕ್ಕಂತಹ ಅನುಕೂಲಗಳನ್ನು ಇವತ್ತು ತಮ್ಮೊಂದಿಗೆ ಹಂಚಿಕೊಳ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇರತಕ್ಕಂಥವರು ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಡಿ ರಾಜೇಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವರ ಜೊತೆಗೆ ಅರಕಲಗೂಡು ತಾಲೂಕಿನ ಹೆಣ್ಣೂರು ಕೊಂಗಳಲೆಯ ಪ್ರಗತಿಪರ ಕೃಷಿಕರಾದಂತಹ ಕೆವಿ ಕೇಶವಮೂರ್ತಿ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಾಳೆ ಬೆಳೆಯ ಬಗ್ಗೆ ನಾವು ಅನೇಕ ವರ್ಷಗಳಿಂದಲೂ ಕೂಡ ಮಾತನಾಡ್ತಾ ಇದ್ದೇವೆ, ಆದರೆ ಈ ತಾಳೆ ಬೆಳೆಯನ್ನ ಬೆಳೆಯುವಂತಹವರ ಸಂಖ್ಯೆ ಒಂದಷ್ಟು ಕಡಿಮೆ ಇದೆ. ಈ ತಾಳೆ ಬೆಳೆಯ ಒಂದು ಪರಿಚಯವನ್ನ ಸಂಕ್ಷಿಪ್ತವಾಗಿ ಮಾಡಿಕೊಡಿ ಸರ್. ಫಸ್ಟ್ನೇದಾಗಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಈ ತಾಳೆ ಬೆಳೆ ಅಂತಂದ್ರೆ ಆಧುನಿಕ ಕಲ್ಪವೃಕ್ಷ ಇದ್ದಂತೆ. ಓಹೋ. ಇದು ಯಾವ ರೀತಿ ಅಂತಂದ್ರೆ, ನಮ್ಮ ತೆಂಗಲ್ಲಿ ಹೇಗೆ ನಾವು ಪ್ರತಿಯೊಂದು ಇದನ್ನು ನಾವು ಬಳಕೆ ಮಾಡ್ತೀವಿ, ಅದೇ ರೀತಿ ಆರ್ಥಿಕವಾಗಿ ರೈತರಿಗೆ ಲಾಭ ತಂದುಕೊಡ್ತಂತಹ, ದೇಶವನ್ನು ಸದೃಢ ಮಾಡ್ತಕ್ಕಂತಹ ಬೆಳೆ ಇದು. ನಾವು ಇದರಲ್ಲಿ ನಾವು ತಾಳೆ ಎಣ್ಣೆ ಸ್ವಲ್ಪ ನಾವು ಕಡಿಮೆ ಬಳಕೆ ಮಾಡಬೇಕು, ಬೇರೆ ಎಣ್ಣೆಗಳನ್ನ ಬಳಕೆ ಮಾಡಬೇಕು ಅಂತ ನಾವು ಮಾತನಾಡೋದೇ ಆದರೂ ಕೂಡ ನಾವು ಪ್ರತಿಯೊಂದರಲ್ಲೂ ತಾಳೆ ಬೆಳಕೆನ ಇಂಡೈರೆಕ್ಟ್ ಆಗಿ ಆದರೂ ನಾವು ಬಳಕೆ ಮಾಡ್ತಾನೆ ಇದೀವಿ. ನಾವೀಗೇನು ಪ್ರತಿನಿತ್ಯ ಬಳಸ್ತೀವಲ್ಲ, ನಾವು ತಾಳೆ ಬೆಳೆನ ಡೈರೆಕ್ಟ್ ಆಗಿ ನಮ್ಮ ಮನೆಗೆ ತಂದಿಲ್ಲ ಅಂದ್ರೂ ನಾವು ಪ್ರತಿನಿತ್ಯದ ಬಳಕೆಯಲ್ಲಿ ಎಲ್ಲಾದರೂ ಒಂದ್ ಕಡೆ ತಾಳೆ ಬೆಳೆ ನಮ್ಮ ಉಪಯೋಗಕ್ಕೆ ಬಂದೇ ಬಂದಿರುತ್ತೆ ಅಂತಹ ಬೆಳೆ. ಹಾಗಾಗಿ ಮತ್ತೆ ಈ ತಾಳೆ ಬೆಳೆ ಬಗ್ಗೆ ನಾವು ಮಾತಾಡೋದಾದ್ರೆ, ಈಗ ನಮಗೆ ಏನು ನಾವು ಎಡಿಬಲ್ ಆಯಿಲ್ ನಾವು ಹೊರದೇಶಗಳಿಂದ ಇಂಪೋರ್ಟ್ ಮಾಡ್ತಾ ಇದೀವಿ, ಅದು ಆಲ್ಮೋಸ್ಟ್ ನಮಗೆ 85% ತಾಳೆ ಇದನ್ನ ನಾವು ಹೊರಗಡೆಯಿಂದ ಇಂಪೋರ್ಟ್ ಮಾಡ್ತಾ ಇದೀವಿ, 15% ಮಾತ್ರ ನಮ್ಮಲ್ಲಿ ಉತ್ಪಾದನೆ ಮಾಡ್ತಾ ಇದೀವಿ. ಇದು ತಾಳೆ ಎಣ್ಣೆಗೆ ಸಂಬಂಧಪಟ್ಟಂಗೆ. ಇನ್ನು ಬೇರೆ ಎಲ್ಲಾ ಖಾದ್ಯ ತೈಲಗಳ ಬಗ್ಗೆ ಮಾತಾಡೋದಾದ್ರೆ ನಮಗೆ 55% ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ತಾ ಇದೀವಿ, 45% ಮಾತ್ರ ನಾವು ಉತ್ಪಾದನೆ ಮಾಡ್ತಾ ಇದೀವಿ. ಹಾಗಾಗಿ ನಾವು ಬೇರೆ ದೇಶಗಳಿಗೆ ಅತಿ ಹೆಚ್ಚಿನ ಬೆಲೆ ಕೊಟ್ಟು ನಾವು ಇದನ್ನ ಖರೀದಿ ಮಾಡಬೇಕಾದ ಸಂದರ್ಭದಲ್ಲಿ ನಮಗೆ ಏನಾದ್ರೂ ಆರ್ಥಿಕವಾಗಿ ಅದು ಹೊರತಾಗುತ್ತೆ. ಹಾಗಾಗಿ ನಾವೇ ಇದನ್ನ ಬೆಳೆದು ಸ್ವಾವಲಂಬಿಗಳಾಗಬೇಕು ಅಂತ ನಮ್ಮ ಭಾರತ ಸರ್ಕಾರ, ಇದನ್ನ ಕರ್ನಾಟಕ ಸರ್ಕಾರ ಬಹಳಷ್ಟು ಯೋಜನೆಗಳನ್ನ ತಂದು ಇದಕ್ಕೆ ಅತಿ ಹೆಚ್ಚಿನ ಉತ್ತೇಜನವನ್ನ ನೀಡ್ತಾ ಇದೆ. ಈ ಬೆಳೆ ನಾವು ಹವಾಗುಣ ಬಗ್ಗೆ ಮಾತಾಡೋದಾದ್ರೆ ಎಲ್ಲಿ ನಮ್ಮ ಮಲೆನಾಡು ಮತ್ತೆ ಅರೆ ಮಲೆನಾಡು ಭಾಗಗಳಲ್ಲಿ ಮತ್ತೆ ನಮ್ಮ ಹಾಸನ್ ಜಿಲ್ಲೆಯಲ್ಲಿ ಬೆಳೆಯೋದಕ್ಕೆ ತುಂಬಾ ಸೂಕ್ತವಾದ ಬೆಳೆಯಾಗಿದೆ. ಸ್ವಲ್ಪ ನೀರಾವರಿ ಚೆನ್ನಾಗಿ ಇರಬೇಕು ಅಂತಹ ಜಾಗದಲ್ಲಿ ಬೆಳೀಬಹುದು. ಮಣ್ಣು ಸಾಧಾರಣ ಮಣ್ಣು, ಏನು ಇದಕ್ಕೆ ತುಂಬಾ ಫಲವತ್ತಾಗಿರೋ ಮಣ್ಣು ಬೇಕಂತೇನಿಲ್ಲ, ಸಾಧಾರಣ ಮಣ್ಣಿದ್ರು ಕೂಡ ಒಂದು ಸ್ಯಾಂಡಿ ಸಾಯಿಲ್ ಮರಳು ಮಿಶ್ರಿತ ಮಣ್ಣು ಇದ್ರು ಕೂಡ ನಾವು ಬೆಳಿಬಹುದು. ಇದರಲ್ಲಿ ನೀರು ಮಾತ್ರ ಇದರಲ್ಲಿ ಸ್ವಲ್ಪ ಚೆನ್ನಾಗಿರಬೇಕು, ಅತಿ ಡ್ರೈ ಲ್ಯಾಂಡ್ ಇದ್ದವರು ಇದನ್ನ ಬೆಳೆಯಕ್ಕೆ ಆಗೋದಿಲ್ಲ. ತಾವಾಗ್ಲೇ ಈ ಖಾದ್ಯ ತೈಲದ ಬಗ್ಗೆ ಮಾತನಾಡ್ತಾ ಇದ್ರಿ. ಖಾದ್ಯ ತೈಲ ಅನ್ನುವಂಥದ್ದು ನಮಗೆ ಬೇಕೇ ಬೇಕು, ಅದನ್ನು ಬಿಟ್ಟು ನಾವು ಆಹಾರವನ್ನು ಉತ್ಪಾದನೆ ಮಾಡಿಕೊಳ್ಳುವಂಥದ್ದು ಅಥವಾ ತಯಾರಿ ಮಾಡಿಕೊಳ್ಳುವಂಥದ್ದು ಅಷ್ಟು ಸುಲಭವಾಗಿ ಆಗುದಿಲ್ಲ. ಈ ನಿಟ್ಟಿನಲ್ಲಿ ಈ ಖಾದ್ಯ ತೈಲದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ. ಯಾಕೆ ಅಂತ ಹೇಳಿದ್ರೆ ನಮ್ದು ತುಂಬಾ ಅತ್ಯಂತ ದೊಡ್ಡ ದೇಶ, ವಿಸ್ತರಣೆದಲ್ಲೂ ಕೂಡ ಹೌದು ಮತ್ತು ಜನಸಂಖ್ಯೆಯಲ್ಲೂ ಕೂಡ ಹೌದು. ಇಷ್ಟು ದೊಡ್ಡ ಜನಸಂಖ್ಯೆಗೆ ಖಾದ್ಯ ತೈಲವನ್ನು ಪೂರೈಕೆ ಮಾಡಬೇಕು ಅಂತ ಹೇಳಿದ್ರೆ ಅದರ ನಡುವೆ ಸಾಕಷ್ಟು ಸವಾಲುಗಳಿರುತ್ತೆ. ನಾವು ಖಾದ್ಯ ತೈಲವನ್ನು ಎಷ್ಟರ ಮಟ್ಟಿಗೆ ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ, ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ನಾವು ಬೇರೆ ದೇಶಗಳ ಮೇಲೆ ಅವಲಂಬಿತರಾಗಿದ್ದೇವೆ, ಅದನ್ನ ಈ ತಾಳೆ ಬೆಳೆ ಹೇಗೆ ಸರಿದೂಗಿಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ ಸರ್. ಈಗ ನಮ್ಮ ದೇಶದಲ್ಲಿ ನಮ್ದು ಒಬ್ಬ ವ್ಯಕ್ತಿ ಒಂದು ವರ್ಷಕ್ಕೆ ಒಂದು ಸರ್ವೆ ಪ್ರಕಾರ 20 kg ಅಷ್ಟು ಎಣ್ಣೆಯನ್ನ ಬಳಕೆ ಮಾಡ್ತಾರೆ, ಸೇವನೆ ಮಾಡಕ್ಕೆ ಬಳಸ್ತಾರೆ. 20 kg ಬೇಕು ಅಂದ್ರೆ ನಾವು 140 crore ಜನಸಂಖ್ಯೆಗೆ 20 kg ಹಂಗ ಹಾಕೊಂಡ್ರೆ 280 lakh ಮೆಟ್ರಿಕ್ ಟನ್ ಅಷ್ಟು ನಮ್ಗೆ ಎಣ್ಣೆ ಬೇಕಾಗುತ್ತೆ. ಆದ್ರೆ ನಾವು ಉತ್ಪಾದನೆ ಮಾಡ್ತಾ ಇರೋದು ಕೇವಲ 120 lakh ಮೆಟ್ರಿಕ್ ಟನ್. ಎಲ್ಲ ನಾವು ಏನು ಕಡಲೆಕಾಯಿ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಎಳ್ಳಿರ್ಬೋದು, ಕೊಬ್ಬರಿ ಇರ್ಬೋದು, ಯಾವ್ಯಾವ್ದು ರೀತಿ ಎಣ್ಣೆಗಳ ಕುಸುಬೆ ಎಣ್ಣೆ ಇರ್ಬೋದು, ಈ ರೀತಿ ಎಷ್ಟು ಎಣ್ಣೆಗಳ ಪದಾರ್ಥಗಳಿಂದ ಎಣ್ಣೆ ತೆಗಿತೀವಲ್ಲ, ಆ ಎಲ್ಲಾ ಸೇರಿದ್ರೆ ನಾವು 120 lakh ಮೆಟ್ರಿಕ್ ಟನ್ ಅಷ್ಟು ನಾವು ಉತ್ಪಾದನೆ ಮಾಡ್ತಾ ಇದೀವಿ. ಇನ್ನೂ 160 lakh ಮೆಟ್ರಿಕ್ ಟನ್ ಅಷ್ಟು ನಮಗೆ ಶಾರ್ಟೇಜ್ ಇದೆ. ಅದನ್ನ ನಾವು ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿ ತರಿಸ್ಕೋತಾ ಇದೀವಿ. ಅದರಲ್ಲಿ ಸೂರ್ಯಕಾಂತಿಗೆ ನಾವು ಬಹುಮುಖ್ಯವಾಗಿ ಉಕ್ರೇನ್ ಇಂದ ನಾವು ತರಿಸ್ತಾ ಇದ್ದು, ಉಕ್ರೇನ್ ಮತ್ತೆ ರಷ್ಯಾ ಯುದ್ಧ ಆದಾಗ ನಮಗೆ ಸೂರ್ಯಕಾಂತಿ ಎಣ್ಣೆ ಎಲ್ಲ ಗಗನಕ್ಕೆ ಹೋಗಿದ್ದು ನಾವು ಆ ಟೈಮಲ್ಲಿ ಗಮನಿಸ್ತೋ. ಮತ್ತೆ ನಾವೀಗ ಅತಿ ಹೆಚ್ಚಿನದಾಗಿ ಮಲೇಷ್ಯಾ ಇಂಡೋನೇಷ್ಯಾದಿಂದ ತಾಳೆಬೆಳೆನ ಈಗ ನಾವು 100 kg ನಾವು ನಮ್ಮಲ್ಲಿ ಎಣ್ಣೆ ತೆಗೆಯಕ್ಕೆ ಬಳಸ್ತಾ ಇದೀವಿ ಅಂತಂದ್ರೆ 85 kg ನಾವು ಮಲೇಷ್ಯಾ ಇಂಡೋನೇಷ್ಯಾ ಬ್ರೆಜಿಲ್ ಇಂಥ ದೇಶಗಳಿಂದ ಇಂಪೋರ್ಟ್ ಮಾಡ್ತಾ ಇದೀವಿ. ಹಾಗಾಗಿ ಅಲ್ಲಿ ನಮ್ಗೆ ಇಂಪೋರ್ಟ್ಗೆ ನಮಗೆ ತುಂಬಾ ನಮ್ಮವರ ಮಧ್ಯೆ ವ್ಯವಹಾರಿಕವಾಗಿ ತುಂಬಾ ಹಣವನ್ನು ವ್ಯಯಿಸ್ತಾ ಇದೀವಿ ನಾವು. ವಿದೇಶಿ ವಿನಿಮಯ ತುಂಬಾ ಆಗ್ತಾ ಇದೆ. ಮತ್ತೆ ಅವ್ರು ನಮಗೆ ಕೆಲವು ಸಲ ನಮ್ಮ ಮತ್ತೆ ಆ ದೇಶಗಳ ನಡುವೆ ಏನಾದ್ರೂ ಸಂಬಂಧ ಕೆಟ್ಟದಾಗ ಮಾಡಿದಾಗ ನಮ್ಗೆ ಆ ಪೂರೈಕೆ ಕೂಡ ವ್ಯತ್ಯಯ ಆಗುತ್ತೆ ಕೂಡ ನಾವು ಗಮನಿಸಿದ್ವಿ. ಆ ಟೈಮಲ್ಲಿ ದುಬಾರಿ ಕೂಡ ಆಗುತ್ತೆ. ಮತ್ತೆ ಇದು ದಿನನಿತ್ಯದ ಅವಶ್ಯಕತೆ ಆಗಿರೋದ್ರಿಂದ ಅದ್ ಬರೋವರೆಗೆ ನಾವು ವೆಯ್ಟ್ ಮಾಡೋಕ್ಕಾಗೋದಿಲ್ಲ. ನಾವು ಬೇರೆ ಯಾವ್ದಾದ್ರು ಆಲ್ಟರ್ನೇಟ್ ಮೆಥಡ್ ಹೋಗ್ಬೇಕಾಗುತ್ತೆ. ಅವಾಗ್ಲೂ ಕೂಡ ನಮ್ಗೆ ಹಣಕಾಸಿನ ವೆಚ್ಚ ಹೆಚ್ಚಿನದಾಗ ಆಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲ ಅಂಶಗಳು ಇರಬೇಕಾದ್ರೆ ನಾವು ಇದು ತಾಳೆ ಒನ್ ಆಫ್ ದ ನಮ್ಗೆ ಏನು ನಮ್ಮ ಈಗ ಇರೋ ಖಾದ್ಯ ತೈಲಗಳಲ್ಲಿ ಇದು ಪ್ರಮುಖವಾದ ಖಾದ್ಯ ತೈಲ. ನಾನು ಮುಂಚೆಲೇ ಹೇಳ್ದಂಗೆ ನಾವು ಅದನ್ನ ಡೈರೆಕ್ಟ್ ಆಗಿ ತಿಂದಿಲ್ಲ ಅಂತ ಅಂದ್ರು ನಾವೇನೀಗ ಒಂದು ಬಿಸ್ಕೆಟ್ ಇರ್ಬೋದು, ಏನೊಂದು ಬೇರೆ ಬೇರೆ ಬೇಕರಿ ಪದಾರ್ಥಗಳಿರ್ಬೋದು, ಬೇರೆ ಬೇರೆ ಪ್ಯಾಕ್ಡ್ ಪ್ರೊಸೆಸ್ಡ್ ಪದಾರ್ಥಗಳು ಏನಿದಾವೆ ಅವೆಲ್ಲವನ್ನು ಕೂಡ ಅಲ್ಲಿ ಹಿಂದೆ ರೆಡಿ ಆಗಬೇಕಾದ್ರೆ ಖಂಡಿತವಾಗ್ಲೂ ಪಾಮ್ ಆಯಿಲ್ ಬಳಕೆ ಆಗೇ ಆಗಿರುತ್ತೆ. ಬೇರೆ ಬೇರೆ ಕಾಸ್ಮೆಟಿಕ್ಸ್ ಅಲ್ಲಿ ಬಳಕೆ ಆಗುತ್ತೆ ಆಯಿಲ್ ಕಂಟೆಂಟ್ಗೋಸ್ಕರ. ಹಂಗಾಗಿ ಇದು ಪ್ರತಿನಿತ್ಯದ ಬಳಕೆಯಲ್ಲಿ ನಮಗೆ ಸೇರೋಗ್ಬಿಟ್ಟಿದೆ. ಹಾಗಾಗಿ ಇದ್ರ ಉತ್ಪಾದನೆ ನಮಗೆ ತುಂಬಾ ಅವಶ್ಯಕವಾಗಿದೆ. ನಾವು ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗದಂಗೆ ಬೆಳಿಬೇಕು ಅನ್ನೋಕ್ಕೋಸ್ಕರ ಸರ್ಕಾರ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡ್ತಾ ಇದೆ. ತಾವಾಗ್ಲೇ ಹೇಳಿದ್ರಿ 15% ಮಾತ್ರ ನಾವು ಉತ್ಪಾದನೆಯನ್ನ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿ, ಉಳಿದಂತ 85% ಏನಿದೆಯೋ ಅದನ್ನ ನಾವು ಹೊರದೇಶಗಳಿಂದ ತರಿಸ್ಕೊಳ್ತಾ ಇದ್ದೀವಿ ಅಥವಾ ಆಮದನ್ನ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದು. ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಹೆಚ್ಚಿನದಾಗಿ ತಾಳೆ ಬೆಳೆಯನ್ನ ಬೆಳೀತಾರೆ, ಎಷ್ಟು ಪ್ರಮಾಣದಲ್ಲಿ ಬೆಳೆಯಲಾಗ್ತಾ ಇದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ನಮ್ಮ ದೇಶದಲ್ಲಿ ಅತಿ ಹೆಚ್ಚಿನದಾಗಿ ಆಂಧ್ರಪ್ರದೇಶ ಆಯಿಲ್ ಪಾಮ್ನ ಬೆಳೆನ ಬೆಳೆಯುವಂತ ರಾಜ್ಯ, ಸಿಕ್ಕಾಬಟ್ಟೆ ಬೆಳೀತಾ ಇದಾರೆ ಅವರು. ನಮ್ಮಲ್ಲಿ ತೆಂಗ್ ಯಾವ ರೀತಿ ನಾವು ಈಗ ಚನ್ನರಾಯಪಟ್ಟಣ ಅರಸೀಕೆರೆ ಭಾಗದಲ್ಲಿ ಹೇಗೆ ನಾವು ತೆಂಗ್ ನೋಡ್ತೀವಿ, ಅದೇ ರೀತಿ ಆಂಧ್ರಪ್ರದೇಶ ಅಲ್ಲಿ ನಮ್ಗೆ 300 acres 400 acres 500 acres 1000 acres ಫಾರ್ಮ್ಗಳಾಗಿದ್ದಾವೆ. ಏನ್ ಈಸ್ಟ್ ಗೋದಾವರಿ ವೆಸ್ಟ್ ಗೋದಾವರಿ ಅನ್ನೋ ಜಿಲ್ಲೆಗಳಿದೆ, ಅಲ್ಲಿ ಅತಿ ಪ್ರಮುಖವಾದ ಬೆಳೆಯಾಗಿ ಇದನ್ನ ಬೆಳೀತಾ ಇದಾರೆ. ನಾವು ಅವ್ರಿಗೆ ಹೋಲಿಸ್ಕೊಂಡ್ರೆ ನಾವು ಜಸ್ಟ್ 10% ಕೂಡ ಬೆಳೀತಾ ಇಲ್ಲ. ಅವ್ರು ಆಂಧ್ರಪ್ರದೇಶಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ನಾವೊಂದು 5% ಬೆಳೀತಿದೀವಿ ಅಷ್ಟೇ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಅಡಿಕೆ ಬೆಳೆ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ತೆಂಗು ಬೆಳೆನೂ ಇರಬಹುದು. ಕೆಲವು ಬೆಳೆಗಳ ಜೊತೆ ನಾವು ಅದಕ್ಕೆ ನಾವು ಮುಂಚೆಯಿಂದಲೂ ನಾವು ಪಾರಂಪರಿಕವಾಗಿ ಬೆಳ್ಕೊಂಡು ಬಂದಿರೋದ್ರಿಂದ ನಮ್ಗೆ ಈ ಬೆಳೆನ ಆಲ್ ಆಫ್ ಎ ಸಡನ್ ಒಪ್ಕೊಳ್ಳೋಕೆ ಸಾಧ್ಯ ಆಗದೆ ಇರಬಹುದು. ಹಾಗಾಗಿ ಇದರಲ್ಲಿ ಅರಿವಿನ ಕೊರತೆನೂ ಇರಬಹುದು. ನಮ್ಗೆ ತಾಳೆ ಬೆಳೆ ಅಂತ ಅಂದ್ರೆ ಕಷ್ಟದ ಬೆಳೆ ಅಂತ ಯಾರಾದ್ರೂ ಕೆಲವರು ಅದ್ರ ಬಗ್ಗೆ ಆಳವಾಗಿ ತಿಳ್ಕೊಳ್ದೇ ಇದ್ದಾಗ ಹಾಗ ಅನ್ಸಿರ್ಬೋದು. ಆದ್ರೆ ಇದು ತುಂಬಾ ಸುಲಭದ ಬೆಳೆ, ಸೋಂಬೇರಿ ಬೆಳೆ ಅಂತಲೂ ಕೂಡ ಇದನ್ನ ಕರೀತಾರೆ. ಅಂತ ಅಂದ್ರೆ ಒಂದ್ಸಾರಿ ಹಾಕ್ಬಿಟ್ರೆ ಸಾಕು ಅಂತ ಹೇಳಿ? ಹೌದು ಸರ್, ಇದನ್ನ ಒಂದ್ಸಲಿ ನಾವು ನಾಟಿ ಮಾಡಿದ್ರೆ ನಾವು ಇದು ಎಕರೆಗೆ ಒಂದು 60 ಗಿಡವನ್ನ ನಾಟಿ ಮಾಡ್ತೀವಿ. ತ್ರಿಭುಜಾಕಾರದಲ್ಲಿ ಟ್ರಯಾಂಗಲ್ ಸಿಸ್ಟಮ್ ಅಲ್ಲಿ ನಾಟಿ ಮಾಡ್ತೀವಿ. ಒಂದ್ ಎಕರೆಗೆ 60 ಗಿಡ ಕೂತ್ಮೇಲೆ ನಿಮ್ಗೊಂದು 4-5 ವರ್ಷ ಅಂತ ಯಾವ್ದು ಆಕ್ಟಿವಿಟೀಸ್ ಇರಲ್ಲ, ಜಸ್ಟ್ ವರ್ಷಕ್ಕೊಂದ್ಸಲಿ ಗೊಬ್ಬರ ಕೊಡ್ತೀರಾ, ರೆಗ್ಯುಲರ್ ಆಗಿ ನೀರ್ ಕೊಡ್ತಿರ್ತೀರಾ. ಆಮೇಲೆ 5ನೇ ವರ್ಷದಿಂದ ಫಸಲು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆಮೇಲೆ 8ನೇ ವರ್ಷಕ್ಕೆಲ್ಲ ಬಂದಾಗ ಸಂಪೂರ್ಣ ಫಸಲು ನಮ್ಗೆ ಸಿಗಕ್ಕೆ ಶುರು ಆಗುತ್ತೆ. 30ನೇ ವರ್ಷದವರೆಗೂ ಇದು ಫಸಲು ಬರ್ತಾ ಹೋಗುತ್ತೆ. ಇದು ನಿಮ್ಗೆ 15 ದಿವಸಕ್ಕೊಂದ್ಸಲಿ ಕಟಾವು ನಡೆಯುತ್ತೆ. ಅಂದ್ರೆ ತಿಂಗಳ ತಿಂಗಳ ನಿಮ್ಗೆ ಸಂಬಳ ಬಂದ ರೀತಿ ಇದರಲ್ಲಿ ಇನ್ಕಮ್ ಬರ್ತಾ ಇರುತ್ತೆ. ಆತರ ಬೆಳೆ ಇದು. ಮತ್ತೆ ಇದರಲ್ಲಿ ಯಾವುದೇ ರೋಗ ಇಲ್ಲ, ಯಾವುದೇ ಕೀಟ ಇಲ್ಲ. ಇದು ಕಡಿಮೆ ಪ್ರದೇಶದಲ್ಲಿ ಬೆಳೀತಾ ಇರೋದ್ರಿಂದ ನಮ್ಗೆ ಇದೊಂದು ಅಡ್ವಾಂಟೇಜ್. ಇದಕ್ಕೆ ರೋಗ ಇಲ್ಲ, ಕೀಟ ಇಲ್ಲ, ಹಾಗಾಗಿ ನಾವು ಯಾವುದೇ ಸ್ಪ್ರೇ ಮಾಡಬೇಕಾಗಿಲ್ಲ. ಗೊಬ್ಬರ ಕೊಡೋದು, ನೀರ್ ಕೊಡೋದು, ಹಣ್ಣು ಕಟಾವು ಮಾಡೋದು ಇಷ್ಟೇ. ಒಬ್ಬ ನೌಕರ ಯಾವ ರೀತಿ ಸಂಬಳ ತಗೋತಾನೆ ಅದೇ ರೀತಿ ಇದರಲ್ಲಿ ಲಾಭ ಗಳಿಸ್ತಕ್ಕಂತಹ ಬೆಳೆ ಇದು. ಕೇಶವಮೂರ್ತಿ ಅವರೇ, ತಾವು ಎಷ್ಟು ವರ್ಷ ಆಯ್ತು ಈ ತಾಳೆ ಬೆಳೆ? ಸುಮಾರು ಒಂದು 18 ವರ್ಷ ಆಗಿದೆ. 18 ವರ್ಷದಿಂದಲೂ ಬೆಳೀತಾ ಇದೆ. ಯಾಕೆ ಈ ತಾಳೆ ಬೆಳೆ ಬೆಳಿಬೇಕು ಅಂತ ಹೇಳಿ ಅನಿಸ್ತು ನಿಮ್ಗೆ? ನಮಗೆ ಸುಲಭದ ಬೆಳೆ ಅಂತೇಳಿ ಪ್ರಾರಂಭದಲ್ಲಿ ನಮ್ಮ ಇದು ಮಾಡಿ ಹಾಕಿದ್ವಿ. ಅಡಿಕೆ ಒಳ್ಳೆ ಲಾಭದಾಯಕವಾದ ಬೆಳೆ ಇದು, ಪರವಾಗಿಲ್ಲ. ತೆಂಗು ತಾಳೆ ಎಲ್ಲ ಸಮಾನವಾಗಿ ಹೋಗ್ತಾ ಇದೆ ಸರ್. ಇದರಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಮ್ಮ ಅಡಿಕೆ ಜೊತೆ ನಮ್ಮ ರೈತರು ಅತಿ ಹೆಚ್ಚಿಂದ ಕಂಪೇರ್ ಮಾಡ್ತಾರೆ. ಈಗ ಏನಾಗಿದೆ ಅಂದ್ರೆ, ನಮ್ಮ ಭಾರತದಲ್ಲಿ ಕರ್ನಾಟಕನೇ ಅತಿ ಹೆಚ್ಚು ಅಡಿಕೆ ಬೆಳೆಯುವಂತ ರಾಜ್ಯ ಇದು. ನಮ್ಮಲ್ಲಿ ಈಗ 9 ಲಕ್ಷ ಹೆಕ್ಟೇರ್ ಅಷ್ಟು ಪ್ರದೇಶದಲ್ಲಿ ಅಡಿಕೆ ಇದೆ. ನಮ್ಗೆ 2018ರಲ್ಲಿ ಕೇವಲ 3 ಲಕ್ಷ ಹೆಕ್ಟೇರ್ ಅಡಿಕೆ ಇತ್ತು. ಇವತ್ತು ಅದು 3 ಪಟ್ಟು ಜಾಸ್ತಿ ಆಗಿದೆ. ಮತ್ತೆ ಆ 9 ಲಕ್ಷ ಹೆಕ್ಟೇರ್ ಅಲ್ಲೂ ಇಳುವರಿ ನಾವು ಪಡ್ಕೊಳಕ್ ಆಗ್ತಾ ಇಲ್ಲ, ಯಾಕಂದ್ರೆ ಇನ್ನು ಸಣ್ಣ ಸಸಿಗಳಿದಾವೆ. 2018ರಿಂದ ಇಲ್ಲಿವರೆಗೆ ಏನ್ 6 ಲಕ್ಷ ಹೆಕ್ಟೇರ್ ಯಥೇಚ್ಛವಾಗಿ ಪ್ರದೇಶ ವಿಸ್ತರಣೆ, ಅದಿನ್ನು ಜಸ್ಟ್ ನಾಟಿ ಮಾಡಿರೋದು. ಇವಾಗ ಇನ್ನು ಅವು ಫಸಲು ಬಿಡ್ತಾ ಇಲ್ಲ. 2030-32ನೇ ಸಾಲದಷ್ಟೊತ್ತಿಗೆ ಇಷ್ಟು ಅಡಿಕೆ ಪ್ರದೇಶದಲ್ಲಿ ನಮ್ಗೆ ಫಸಲು ಬರೋಕೆ ಪ್ರಾರಂಭ ಆಗುತ್ತೆ. ಅವತ್ತು ನಮ್ಗೆ ಏನ್ ರೇಟ್ ಸಿಗುತ್ತಲ್ಲ ಅದು ನಮ್ಗೆ ನಿಜವಾದ ರೇಟ್. ನಾವು ಇವತ್ತು ಕಂಪೇರ್ ಮಾಡಿಕೊಂಡು ನಾವು ಅಡಿಕೆನೆ ಸೂಕ್ತ ಅಂತ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ನಾವು ಅಡಿಕೆನ ಯಾರು ಆಹಾರ ಪದಾರ್ಥವಾಗಿ ಬಳಸೋದಿಲ್ಲ. ಅಡಿಕೆ ನಮ್ಗೆ 85% ಗುಟ್ಕಾ ತಿನ್ನೋದಕ್ಕೆ ಬಳಸೋದಕ್ಕೋಸ್ಕರನೇ ಬೆಳೆ ಮಾಡ್ತಾ ಇರೋದು, ಅದೇ ಉದ್ದೇಶಕ್ಕೋಸ್ಕರ. ಹಂಗಾಗಿ ಬೇರೆಯವರೆಲ್ಲ ಕೆಲವರು ಹೇಳ್ತಾರೆ, ಈಗ ಎಲ್ಲ ಸ್ವಲ್ಪ ಗ್ಲಾಸ್ ಮಾಡ್ತಿದೀವಿ, ಪೇಂಟ್ ಮಾಡ್ತಾ ಇದೀವಿ, ಡೈಗಳಿಗೆ ಹೋಗ್ತಾ ಇದೆ, ಮೆಡಿಸಿನ್ ಪರ್ಪಸ್, ಅವೆಲ್ಲ ಏನಿದ್ರು ಒಂದು 10-15% ಮಾತ್ರ. ಹಂಗಾಗಿ ಈಗೆಲ್ಲ ಗುಟ್ಕಾ ಬ್ಯಾನು ಇಂತ ಎಲ್ಲ ಕೆಲವು ವಿಷಯಗಳು ಮುಂದೆ ಇರೋದ್ರಿಂದ ನಾವಿನ್ನ ಫ್ಯೂಚರ್ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಆದ್ರೆ ತಾಳೆ ಬೆಳೆಯಲ್ಲಿ ಏನ್ ಅಡ್ವಾಂಟೇಜ್ ಅಂತಂದ್ರೆ ಫ್ಯೂಚರ್ ಇದೆ ಇದು. ನೀವು ಎಷ್ಟೇ ವರ್ಷ ಮುಂದುವರೆದಂಗೆ ಹೋದ್ರು ನಮ್ಮ ಜನಸಂಖ್ಯೆ ಬೆಳೀತಾ ಇರೋದ್ರಿಂದ ಇದು ನಮ್ಗೆ ಖಾದ್ಯ ಬೆಳೆ ಆಗಿರೋದ್ರಿಂದ ನಾವಿನ್ನ ಕನ್ಸ್ಯೂಮ್ ಮಾಡೋದ್ರಿಂದ ರೆಗ್ಯುಲರ್ ಆಗಿ ನಮ್ಗೆ ದಿನನಿತ್ಯದ ಬಳಕೆಯಲ್ಲಿ ಇರೋದ್ರಿಂದ ನಮ್ಗೆ ಇದು ರೇಟ್ ಸ್ವಲ್ಪ ವ್ಯತ್ಯಯ ಆದ್ರೂ ಫ್ಯೂಚರ್ ಇರತಕ್ಕಂತ ಬೆಳೆ ಇದು. ಹಂಗಾಗಿ ರೈತರು ಇದನ್ನೊಂದು ಬೇರೆ ಬೆಳೆ ಜೊತೆ ಕಂಪೇರ್ ಮಾಡ್ಬೇಕಾದ್ರೆ ಇದೊಂದು ವಿಷಯನ ಅವರು ಮನಗಂಡ್ಕೊಂಡ್ರೆ ಒಳ್ಳೇದು. ಒಳ್ಳೇದು. ಕೇಶವಮೂರ್ತಿ ಅವರ, ತಮಗೆ ಹೆಂಗ್ ಗೊತ್ತಾಯ್ತು ತಾಳೆ ಬೆಳೆ ಅಂತ ಹೇಳಿ ಒಂದಿದೆ, ಇದನ್ನ ಬೆಳಿಬಹುದು ಅಂತ ಹೇಳಿ? ಅದೇ ಇಲಾಖೆಯವರು ಬಂದು ಎಲ್ಲ ಇದ್ ಮಾಡಿದ್ರು. ಬಂದಾಗ ನಾವು ಪ್ರಾರಂಭದಲ್ಲಿ ಹಾಕಿದೀವಿ, ಹಾಗೆ ಒಳ್ಳೆ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ನಮ್ದು. ಅದೇ ತಾಳೆ ಒಂದು ಚಿನ್ನದ ಬೆಳೆ ಅಂತೇಳಿ ಈಗಾಗಲೇ ಅಭಿಪ್ರಾಯ ಪಟ್ಟಿದ್ದೀವಿ. ತಿಂಗಳ ತಿಂಗಳ ನಮಗೆ ನೌಕರೇನು ಸಂಬಳ ಬರ್ತದೆ ಅದ ರೀತಿ ನಮಗೆ ಬರ್ತಾ ಇದೆ. ಅದಕ್ಕೆ ಎಷ್ಟು ಶಿಫಾರಸು ಮಾಡಿದ್ರೆ ಅಷ್ಟು ಗೊಬ್ಬರ ನೀರು ಕೊಟ್ಟರೆ ಅದು ನಮ್ಮನ್ನು ಕಾಪಾಡುತ್ತೆ. ನಾವು 4 ವರ್ಷ ಅದನ್ನು ಕಾಪಾಡಿದರೆ ಅದು ನಮ್ಮನ್ನು ಕಾಪಾಡುತ್ತೆ. ಹಾಗಾಗಿ ತಾಳೆ ಬೆಳೆ ಒಂದು ಒಳ್ಳೆ ಬೆಳೆ ಬೆಳೆ ಅಂತೇಳಿ. ನೀವು ಎಲ್ಲಿ ತಂದ್ರೆ ಗಿಡಗಳನ್ನೆಲ್ಲ? ಇಲಾಖೆಯವರೇ ಕೊಟ್ಟಿದ್ದಾರೆ. ಇಲಾಖೆಯವರು ಹೆಂಗೆ ನಾಟಿ ಮಾಡ್ಕೊಂಡ್ರಿ ಅದನ್ನ? ಎಷ್ಟೆಷ್ಟು ಅಡಿಗೆ ಮಾಡ್ಕೊಂಡ್ರಿ? 9 ಮೀಟರ್ 9 ಮೀಟರ್ 30x30 ತ್ರಿಭುಜ ಆಕಾರದಲ್ಲಿ ಮಾರ್ಕ್ ಮಾಡಿ ಅದನ್ನ ನೆಟ್ಟು 4 ವರ್ಷ ಮಾಡಿದ್ರೆ 4 ವರ್ಷದ ಪ್ರಾರಂಭ ಆಗುತ್ತೆ ಫಸಲು. 7 ವರ್ಷ 8 ವರ್ಷಕ್ಕೆ ಒಳ್ಳೆ ಚೆನ್ನಾಗಿ ಒಳ್ಳೆ ಇಳುವರಿ ಬರ್ತದೆ. ತಿಂಗಳ ತಿಂಗಳ ನಮಗೆ ಖರ್ಚು ವೆಚ್ಚಕ್ಕೆ ಮತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರತಿಯೊಂದಕ್ಕೂ ಅನುಕೂಲ ಆಗ್ತದೆ. ಈಗ 4 ವರ್ಷದವರೆಗೂ ನೋಡ್ಕೋಬೇಕು, ಆ ನಂತರ 4 ವರ್ಷದವರೆಗೂ ಇಂಟರ್ ಕ್ರಾಪ್ ಬೆಳಿಬಹುದು. ಜೋಳ ಬೆಳಿಬಹುದು, ಅರ್ಶನ ಬೆಳಿಬಹುದು, ಶುಂಠಿ ಬೆಳಿಬಹುದು, ಬಾಳೆ ಬೆಳಿಬಹುದು. ಬಾಳೆ ಬೆಳಿಬಹುದು 4 ವರ್ಷದವರೆಗೂ ಈ ತರದ ಮಾಡ್ಕೋಬಹುದು. ಆಮೇಲೆ ಬೆಳೆಯಕ್ಕಾಗೋದಿಲ್ಲ, ಆಮೇಲೆ ಆಗೋದಿಲ್ಲ, ಯಾಕಂದ್ರೆ ನೆರಳಾಗ್ಬಿಡುತ್ತೆ. ಬೆಳೆಯಕ್ಕಾಗಲ್ಲ. 4 ವರ್ಷದವರೆಗೂ ತಾಳೆ ಬೆಳೆಯನ್ನ ಹೆಂಗೆ ಆರೈಕೆ ಮಾಡಬೇಕು ಅಂತೀರಿ? ತಾಳೆ ಬೆಳೆ ಅಂದ್ರೆ ನೀರು ಗೊಬ್ಬರ ನಿರ್ವಹಣೆ ಎರಡು ಚೆನ್ನಾಗಿ ಮಾಡಬೇಕು. ನೀವು ರೋಗ ರೀಜನ ಅಷ್ಟಾಗಿ ಬರೋದಿಲ್ಲ, ಇದರಲ್ಲಿ ಶಿಫಾರಸು ಮಾಡಿದಂತ ಗೊಬ್ಬರ ನೀರು ಚೆನ್ನಾಗಿ ಕೊಟ್ಟರೆ ಅದು ನಮ್ಮನ್ನ ಚೆನ್ನಾಗಿ ನೋಡುತ್ತೆ. ಈ ತಾಳೆ ಬೆಳೆ ಏನಿದೆಯೋ ಇದರ ಬೇಸಾಯ ಕ್ರಮಗಳು ಹೇಗಿರಬೇಕು, ನಾಟಿಯನ್ನ ಹೇಗೆ ಮಾಡ್ಕೋಬೇಕು, ಸಸಿಗಳು ಎಲ್ಲಿ ಸಿಗುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಇವಾಗ ಇದೊಂದು MOU ಆಗಿರ್ತಕ್ಕಂತಹ ಬೆಳೆ ಅಂತಂದ್ರೆ ಇದು ಮಾರ್ಕೆಟ್ ಆಗಿರ್ಬೋದು ಗಿಡಗಳಿಗಾಗಿರ್ಬೋದು ಎಲ್ಲ ಇಲಾಖೆ ಮತ್ತೆ ಸಂಸ್ಥೆಗಳೊಂದಿಗೆ ಒಂದು ಟೈಅಪ್ ಆಗಿದೆ, ಒಡಂಬಡಿಕೆ ಆಗಿದೆ. ಈಗ ನಮ್ಮ ಪತಂಜಲಿ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಏನೊಂದು ಸಂಸ್ಥೆ ಇದೆ, ಆ ಸಂಸ್ಥೆ ಇಲ್ಲಿ ನಮ್ಮ ಹಾಸನ ಜಿಲ್ಲೆಗೆ ಸಂಪೂರ್ಣವಾಗಿ ಅದು ಸಿಂಗಲ್ ಕಂಪನಿ, ಮತ್ತೆ ಯಾವುದು ಕಾಂಪಿಟೇಟರ್ ಕಂಪನಿ ಇಲ್ಲ, ಒಂದೇ ಕಂಪನಿ ನಮ್ಮ ಜೊತೆ ಆಲ್ರೆಡಿ ಟೈಅಪ್ ಆಗಿದೆ. ಗಿಡಗಳು ಬೇಕು ಅಂತಂದ್ರೆ ನಾವು ಡಿಪಾರ್ಟ್ಮೆಂಟ್ ಇಂದ ಸರ್ಟಿಫೈ ಆಗಿರ್ತಕ್ಕಂತಹ ಗಿಡಗಳನ್ನ ಅವರು ಸಪ್ಲೈ ಮಾಡ್ತಾರೆ, ಪೂರೈಸ್ತಾರೆ. ರೈತರು ಅದಕ್ಕೆ ಯಾವುದೇ ರೀತಿ ದುಡ್ಡನ್ನ ಭರಿಸಬೇಕಾಗಿಲ್ಲ, ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತಾರೆ. ಮತ್ತೆ ರೈತರು ಅದನ್ನ ನಿರ್ವಹಣೆ ಮಾಡೋದಕ್ಕೂ ಕೂಡ ದುಡ್ಡು ಕೊಡ್ತೀವಿ. 29,000 ರೂಪಾಯಿ ಒಂದು ಹೆಕ್ಟೇರ್ಗೆ, ಎರಡೂವರೆ ಎಕರೆಗೆ 29,000 ರೂಪಾಯಿ ವಿದೇಶಿ ತಳಿಗಳನ್ನ ನಾಟಿ ಮಾಡೋದಕ್ಕೆ ಸಹಾಯಧನ ಇದೆ, ದೇಸಿ ತಳಿಗಳನ್ನ ನಾಟಿ ಮಾಡೋದಕ್ಕೆ 20,000 ರೂಪಾಯಿ ಸಹಾಯಧನ ಇದೆ. ಇದು ಬರೀ ಗಿಡಗಳಿಗೆ ಸಂಬಂಧಪಟ್ಟಂಗೆ, ಅಂದ್ರೆ ಅದು ಗಿಡದ ಕಡೆಗೆ ನಾವು ಕೊಡ್ತೀವಿ ಅವರಿಗೆ, ಅವ್ರು ಸಂಪೂರ್ಣ ಉಚಿತವಾಗಿ ಇವರು ಕೊಡ್ತಾರೆ. ಅದ್ರ ಜೊತೆಗೆ ಇವರು ನಾಟಿ ಮಾಡೋದಕ್ಕೆ ಒಂದು ಹೆಕ್ಟೇರ್ಗೆ 2,500 ಎಕರೆಗೆ 5,250 ರೂಪಾಯಿ 4 ವರ್ಷ, ಪ್ರತಿ ವರ್ಷಕ್ಕೆ 5,250 ರಂತೆ 4 ವರ್ಷ ಕೊಡ್ತಾ ಹೋಗ್ತೀವಿ. ಅಂದ್ರೆ ಅವ್ರು ಏನ್ ನಿರ್ವಹಣೆ ಮಾಡ್ಬೇಕಲ್ಲ, ನಾಟಿ ಮಾಡೋದು ನಿರ್ವಹಣೆ ಮಾಡೋದು ಇದಕ್ಕೆ ಸಂಬಂಧಪಟ್ಟಂಗೆ. ಇವರು ಒಂದು 3x3 ಉದ್ದ ಆಗಲದ ಗುಂಡಿ ತೆಗೆದು ಅದಕ್ಕೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ, ಕೆಂಪು ಮಣ್ಣು ಇವನ್ನೆಲ್ಲ ಮಿಶ್ರಣ ಮಾಡಿ ಒಂದು ಗಿಡನ ಇಟ್ಟು ನಾಟಿ ಮಾಡ್ಕೊಂಡ್ರೆ ಸೇಮ್ ತೆಂಗಿ ಹೇಗೆ ನಾಟಿ ಮಾಡ್ತೀವಿ ಅದೇ ರೀತಿ. ಆದ್ರೆ ಇದೊಂದು ತ್ರಿಭುಜಾಕಾರ ರೀತಿಯಲ್ಲಿ, ತ್ರಿಭುಜಾಕಾರದಲ್ಲೇ ನೆಡಬೇಕು, ರೆಕ್ಟಾಂಗಲ್ ಅಲ್ಲಿ ಅಥವಾ ಸ್ಕ್ವೇರ್ ಅಲ್ಲಿ ನೆಟ್ರೆ ನಮ್ಗೆ ಒಂದು ಕಡಿಮೆ ಆಗುತ್ತೆ, ಮತ್ತೆ ಬಿಸಿಲಿಂದ ಹೊಡ್ತಾ ಡೈರೆಕ್ಟ್ ಆಗಿ ಗಿಡದ ಮೇಲೆ ಬೆಳುತ್ತೆ ಚೆನ್ನಾಗಿ ಬೆಳುತ್ತೆ. ಇಲ್ಲಿ 10 ಸಸಿ ಹೆಚ್ಚಿಂದಾಗೂ ಕೂಡ ನಾಟಿ ಮಾಡಬಹುದು, ಮತ್ತೆ ಬಿಸಿಲನ್ನು ಕೂಡ ಶೇಡ್ ರೆಗ್ಯುಲೇಷನ್ ಕೂಡ ಮಾಡಬಹುದು. ಹಾಗಾಗಿ ತ್ರಿಭುಜಾಕಾರದಲ್ಲಿ ನಡೆಯುವಂತದ್ದು ಇದರಲ್ಲಿ ಮುಂಚೆಯಿಂದಲೂ ರೂಢಿ. ಇದು ಗಿಡದಿಂದ ಗಿಡಕ್ಕೆ ಮತ್ತೆ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಕೊಡಬೇಕಾಗುತ್ತೆ? 30 ಅಡಿ, ಗಿಡದಿಂದ ಗಿಡಕ್ಕೂ 30, ಸಾಲಿನ ಸಾಲಿಗೂ 30, ತ್ರಿಭುಜಾಕಾರದ ರೀತಿಯಲ್ಲಿ. ಅಂದ್ರೆ ನಾವು ಕ್ರಾಸ್ ಆಗಿ ನಿಂತ್ಕೊಂಡು ನೋಡಿದ್ರು ಲೈನ್ ಕಾಣುತ್ತೆ, ಸ್ಟ್ರೈಟ್ ಆಗಿ ನಿಂತ್ಕೊಂಡು ನೋಡಿದ್ರು ಲೈನ್ ಕಾಣುತ್ತೆ. ಆತರ ಅದನ್ನೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಇಂದಾನೇ ರೈತರು ಚೆಪಟ್ ರೈತರಿಗೆ ನಾವೇ ಹೋಗಿ ಲೇಔಟ್ ಎಲ್ಲ ಮಾಡಿಕೊಟ್ಟು ಎಲ್ಲ ಅವರಿಗೆ ನಾಟಿ ಮಾಡಿಸೋದಕ್ಕೂ ಕೂಡ ಎಲ್ಲ ಮಾರ್ಗದರ್ಶನ ಎಲ್ಲ ಕೊಡ್ತೀವಿ. ಮತ್ತೆ ಇವರು ಆಲ್ರೆಡಿ ನಮ್ಮ ರೈತರು ಹೇಳ್ತಾ ಇದ್ರು ಅಂತರ್ ಬೆಳೆಯಾಗಿ 4 ವರ್ಷ ಬೇರೆ ಬೇರೆ ಬೆಳೆಗಳನ್ನು ಬೆಳಿಬಹುದು ಅಂತ. ಆ ರೀತಿ ಬೆಳೆ ಬೆಳೆದಿದ್ದಕ್ಕೂ ಕೂಡ ಸಹಾಯಧನ ಇದೆ, 5,250 ರೂಪಾಯಿ ಪ್ರತಿ ಹೆಕ್ಟೇರ್ಗೆ 2,500 ಎಕರೆಗೆ 5,250 ರೂಪಾಯಿ ಫಸ್ಟ್ 4 ವರ್ಷಗಳು. ಯಾವುದೇ ಬೆಳೆಗಳಾಗಿರ್ಬೋದು, ಯಾವ್ದಾದ್ರೂ ಬೆಳೆ ಆಗಿರ್ಬೋದು, ಬಾಳೆ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಯಾವುದೇ ರೀತಿ ಬೆಳೆ ಬೆಳೆಯಲ್ಲಿ ಅದಕ್ಕೆ ಸಹಾಯಧನ ಕೊಡ್ತೀವಿ ನಾವು. ಅಂತ ಅಂದ್ರೆ ಈ ಬೆಳೆಗೆ ಅಲ್ಲದೆ ನೀವು ಅಲ್ಲಿ ಅಂತರ್ ಬೆಳೆ ಏನ್ ಮಾಡ್ತಾರೋ ಅದಕ್ಕೂ ಕೂಡ ಸಹಾಯಧನದ ರೂಪದಲ್ಲಿ ಹಣ ಕೊಡ್ತೀರಿ. ಹೌದು ಸರ್, ಹೌದು ಅಲ್ವಾ, ಇದು ತುಂಬಾ ಅನುಕೂಲನೂ ಕೂಡ ಆಗುತ್ತೆ. ಹೌದು ಸರ್, ಅಂದ್ರೆ 4 ವರ್ಷ ದಾಟಿದ ಮೇಲೆ ಇವ್ರು ಕೆಲವು ಬೆಳೆಗಳು ಮಾಡಬಹುದು, ಅಂದ್ರೆ ಎಲ್ಲ ಬೆಳೆನ ಮಾಡಕ್ಕಾಗಲ್ಲ, ಯಾಕಂದ್ರೆ ಸ್ವಲ್ಪ ನೆರಳು ಚೆನ್ನಾಗಿ ಆವರಿಸೋದ್ರಿಂದ ಎಲ್ಲ ಬೆಳೆನೂ ಮಾಡಕ್ಕಾಗಲ್ಲ. ಕೆಲವು ಬೆಳೆಗಳನ್ನ ನೆರಳಲ್ಲಿ ಬರೋ ಅಂತ ನೆರಳಲ್ಲಿ ಬರೋ, ಈಗ ನಮ್ಮ ಕೋಕೋ ಬೆಳೆ ಇದೆ, ಅದ್ ಸ್ವಲ್ಪ ನೆರಳನ್ನ ಕೇಳ್ತಕ್ಕಂತ ಬೆಳೆ, ಅದನ್ನ ಕೆಲವು ಕಡೆ ಬೆಳೆದಿದ್ದಾರೆ. ಮತ್ತೆ ಕಾಳು ಮೆಣಸು ಇದ್ರಲ್ಲಿ ಬೆಳಿಬಹುದು, ಯಾಕಂದ್ರೆ ನಾವು ನೀರು ಚೆನ್ನಾಗಿ ಕೊಡೋದ್ರಿಂದ ಕಾಳು ಮೆಣಸು ಚೆನ್ನಾಗಿ ಬೆಳಿಬಹುದು. ನಮ್ಮ ಕೇಶವಮೂರ್ತಿ ಅವರು ಸಹ ಕೂಡ ಕಾಳು ಮೆಣಸನ್ನ ಬೆಳೆದಿದ್ದಾರೆ, ಕಾಫಿ ಬೆಳೆದಿದ್ದಾರೆ ಇವರೇ ಕೂಡ ಸ್ವತಃ ಇವ್ರ ಜಮೀನಿನಲ್ಲಿ. ಮತ್ತೆ ಬೇರೆ ಬೇರೆ ರೈತರು ಏಲಕ್ಕಿ ಇತರ ಎಲ್ಲ ಬೇರೆ ಬೇರೆ ಬೆಳೆಗಳನ್ನು ಕೂಡ ಬೆಳೆದು ಸಕ್ಸಸ್ ಕಂಡಿದ್ದಾರೆ ಸರ್. ಹೀಗೆ ಒಂದಷ್ಟು ಅನುಕೂಲಗಳು ಈ ತಾಳೆ ಬೆಳೆಯನ್ನ ಬೆಳೆಯೋದ್ರಿಂದ ಆಗುತ್ತೆ. ಹೇಗೆ ಆರೈಕೆಯನ್ನ ಮಾಡಬೇಕು, ಈಗ ಗಿಡ ಹಾಕಿದಾಗ್ಲಿಂದ ಅದು ಫಸಲು ಬರೋವರೆಗೂ ಕೂಡ ಹೇಗೆ ಆರೈಕೆಯನ್ನು ಮಾಡಿದ್ರೆ ಸೂಕ್ತ ಅಂತೀರಿ ಸರ್? ಇದರಲ್ಲಿ ನಾವು ವಿಶೇಷ ಆರೈಕೆ ಏನು ಇಲ್ಲ, 2 ಪಾಯಿಂಟ್ ಇದರಲ್ಲಿ ಆರೈಕೆ. ಒಂದು, ನಿಗದಿತ ಸಮಯಕ್ಕೆ ನೀರು, ಅಂದ್ರೆ ಸ್ವಲ್ಪ ಹೆಚ್ಚಿನದಾಗ ನೀರು ಕೇಳುತ್ತೆ, ಹಾಗಾಗಿ ಕಾಲಕಾಲಕ್ಕೆ ತಕ್ಕಂತೆ ನೀರು ಕೊಡ್ತಾ ಹೋಗ್ಬೇಕು. ಯಾವುದೇ ಮಧ್ಯದಲ್ಲಿ ನಾವು ಮಣ್ಣು ಒಣಗಕ್ಕೆ ಬಿಡಬಾರ್ದು, ಹಾಗಾಗಿ ನೀರಿನ ಒಂದು ನಿರ್ವಹಣೆ ತುಂಬಾ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಪ್ಲಸ್ ನಮ್ಮ ಏನು ಶಿಫಾರಿತ ರಾಸಾಯನಿಕ ಗೊಬ್ಬರಗಳಿರ್ಬೋದು, ಇಷ್ಟನ್ನ ಕೊಟ್ರೆ ಇದಕ್ಕೆ ಇನ್ನೇನು ಬೇರೆ ಮಾಡ್ಲೇಬೇಕಾಗಿಲ್ಲ ಸರ್. ಮತ್ತೆ ಮಧ್ಯದಲ್ಲಿ ಕಳೆ ಬರ್ತಕ್ಕಂತ ಸಮಸ್ಯೆ ಇರೋದಿಲ್ಲ, ಇದು ನೆರಳು ಅದೇ ಕವಿಯೋದ್ರಿಂದ ಯಾವುದೇ ಕಾರಣಕ್ಕೂ ಕಳೆ ಬರೋದಿಲ್ಲ. ಮತ್ತೆ ಬೇರೆ ಯಾವುದೇ ರೀತಿಯ ನಿರ್ವಹಣೆ ಇದಕ್ಕೆ ಅವಶ್ಯಕತೆ ಇಲ್ಲ, ಜಸ್ಟ್ ಕಟಾವ್ ಮಾಡ್ಕೋತಾ ಹೋದ್ರಾಯ್ತು. ಈಗ ಈ ತಾಳೆ ಬೆಳೆ ಹಾಕ್ದಾಗ ಕೇಶವಮೂರ್ತಿ ಅವರೇ, ತಾವು ಏನೇನು ಬೆಳೆಗಳನ್ನ ಬೆಳ್ಕೊಂಡ್ರಿ ಅದ್ರೊಳಗಡೆ? ಚುಂಟಿ ಬೆಳೆದಿದ್ದೀವಿ, ಜಾಸ್ತಿ ಜೋಳನೇ ಬೆಳೆದಿರೋ, ಜಾಸ್ತಿ ಜೋಳನೇ ಬೆಳೆದಿರೋ. ನಿಮ್ಗೆ ಒಂಥರ ಎರಡು ಬೆಳೆ ಬಂದಂಗ ಆಯ್ತು, ಬೆಳೆ ಬಂದಂಗ. ಕಾಳುಮೆಣಸು ಹಾಕ್ತೆ ಅಂತ ಹೇಳಿದ್ರು, ಕಾಳುಮೆಣಸು ಈಗ ಸ್ಟಾರ್ಟ್ ಮಾಡಿದೀವಿ 2 ವರ್ಷದಿಂದ. ಸುಮಾರು 1.5-2 ಅಡಿಯಿಂದ ಹಬ್ಬ ಇದೆ. ಒಂದ್ ಗಿಡಕ್ಕೆ ಬೆಡ್ ಮಾಡ್ದಂಗ ಮಾಡಿ, ಸುತ್ತ 1 ಅಡಿ ಬೆಡ್ ಮಾಡಿ ಅದ್ರ ಮೇಲೆ ಹಾಕಿದೀನಿ. ಯಥೇಚ್ಛ ಮಳೆ ಬಿದ್ರು ಅದಕ್ಕೇನು ಎಫೆಕ್ಟ್ ಆಗೋದಿಲ್ಲ, ಚೆನ್ನಾಗಿ ಹಬ್ತಾ ಇದೆ. ಅದಕ್ಕೆ ಚೆನ್ನಾಗಿ ಹಬ್ತಾ ಇದೆ, ಫಸಲು ಬಂದ್ರೆ ನೋಡ್ಬೇಕು ಏನಾಗ್ತದೆ ಅಂತ. ಚೆನ್ನಾಗಿ ಹಬ್ತಾ ಇದೆ ಅಂದ್ರೆ ಚೆನ್ನಾಗಿ ಬರ್ತದೆ. ಕಾಫಿನ ಆದ್ರೆ 1-4 ಎಕರೆಗೆ ಪ್ರಯೋಗ ಮಾಡಿದೀನಿ, ಅಕ್ಟೋಬರ್ ಬಂದ್ರೆ 1 ವರ್ಷ ಆಗುತ್ತೆ. ನೋಡುವಾಗ ಏನಾಗುತ್ತೆ ಅಂತೇಳಿ. ಕಾಫಿ ಯಾವ ತಳಿ ಹಾಕಿದ್ರಿ? ಇದು ಚಂದ್ರಗಿರಿ. ಚಂದ್ರಗಿರಿ ಹಾಕಿದ್ರಿ? ನಾಲ್ಕು ಎಕರೆಗೆ ಹಾಕಿದ್ರೆ? ನಾಲ್ಕು ಎಕರೆ ಹಾಕಿ. ಎಷ್ಟು ದಿವಸ ಆಯ್ತು ಹಾಕಿ? ಒಂದು ವರ್ಷ ಆಗಿ ಬಂತು. ಚೆನ್ನಾಗಿ ಬರ್ತಾ ಇದೆ? ಚೆನ್ನಾಗಿ ಬಂದಿದೆ. ಈಗ ಈ ತಾಳೆ ಹಣ್ಣು ಕುಯ್ಯಕ್ಕೆ ಇಂಥದಕ್ಕೆಲ್ಲ ಏನು ಸಮಸ್ಯೆ ಆಗೋದಿಲ್ವಾ? ಅದಕ್ಕಾಗಿ ಸ್ಕಿಲ್ಡ್ ಲೇಬರ್ ಇದಾರೆ. ಅಲ್ಲ, ಈಗ ನೀವು ಕಾಫಿನೂ ಹಾಕೊಂಡಿದ್ದೀರಲ್ಲ, ಅಲ್ಲೇನಾದ್ರೂ ಸ್ವಲ್ಪ ಜಾಗ ಬಿಟ್ಟಿದೀವಿ, ಬಿಟ್ಕೊಂಡಿದ್ದೀರಿ ಸ್ವಲ್ಪ ಸರೌಂಡಿಂಗ್ ಒಂದು 6-8 ಸುತ್ತ ಬಿಟ್ಟು ಉಳಿದಂತ ಹಾಕಿದೀವಿ. ಆ ಗರಿ ಏನಾದ್ರು ಬಿದ್ರು ಅದಕ್ಕೇನು ಅದೇನು ಏನು ನಾವು ಫಸ್ಟ್ ಹಂಗ ಅನ್ಕೊಂಡಿದ್ವಿ ಡ್ಯಾಮೇಜ್ ಆಗುತ್ತೆ ಅಂತೇಳಿ. ಬಿದ್ರು ಸ್ವಲ್ಪ ಮಡ್ಕೊಂಡಿರ್ತದೆ, ಅದ್ ತೆಗೆದ ತಕ್ಷಣ ನೆಟ್ಟಗಾಗುತ್ತೆ. ಏನಾಗ ತೆಂಗಿನ ಗರಿ ಅಷ್ಟೇನು ಭಾರ ಆಗಿರೋ ಭಾರ ಇದ್ರು ಅದು ಹಿಂಗ್ ಬೀಳ್ಬೇಕಾರೆ ಒಂದೇ ರಬಾರ್ ಅಂತ ಬೀಳಲ್ಲ, ಹಿಂಗ್ ಬಿದ್ದು ಹಿಂಗ್ ಬೀಳುತ್ತಲ್ಲ ಹಂಗಾಗಿ ಏನಂತ ಏಟ್ ಆಗೋದಿಲ್ಲ. ನಾವು ಫಸ್ಟ್ ಹಂಗೆ ಅನ್ಕೊಂಡಿದ್ವಿ, ಅದರಿಂದ ಏನ್ ಡ್ಯಾಮೇಜ್ ಏನ್ ಆಗಿಲ್ಲ. ಸರ್, ತಾವಾಗ್ಲೇ ಹೇಳಿದ್ರಿ ಈ ತಾಳೆ ಬೆಳೆ ಏನಿದ್ಯೋ ಇದೊಂಥರ ಆಧುನಿಕ ಕಲ್ಪವೃಕ್ಷ ಅಂತ ಹೇಳಿ. ಸಾಮಾನ್ಯವಾಗಿ ನಮ್ಮ ಕೃಷಿಕರು ಏನ್ ಮಾಡ್ತಾರೆ ಅಂತ ಅಂತಂದ್ರೆ ಹೋಲಿಕೆ ಮಾಡ್ತಕ್ಕಂಥದ್ದು ಹೆಚ್ಚು. ಇದಕ್ಕಿಂತಲೂ ಆ ಬೆಳೆ ಬೆಳೆದ್ರೆ ಇನ್ನೂ ಜಾಸ್ತಿ ಆದಾಯ ಬರ್ತಾ ಇತ್ತು, ಅಥವಾ ಕೆಲಸ ಕಡಿಮೆ ಆಗ್ತಾ ಇತ್ತು, ಕೆಲಸ ಜಾಸ್ತಿ ಆಗ್ತಾ ಇತ್ತು, ಈ ತರ ಎಲ್ಲ ಮಾಡ್ತಾರೆ. ಇದನ್ನ ಆಧುನಿಕ ಕಲ್ಪವೃಕ್ಷ ಅಂತ ಹೇಳಿ ತಾವು ಹೇಳಿದ್ರಿ. ಈ ನಿಟ್ಟಿನಲ್ಲಿ ಬೇರೆ ಬೆಳೆಗಳಿಗಿಂತಲೂ ಕೂಡ ಹೇಗೆ ಉತ್ತಮ ಅಂತೀರ ತಾಳೆ ಬೆಳೆ ಅನ್ನೋಂಥದ್ದು? ಸರ್, ಇದೊಂದು ಅಶ್ಯೂರ್ಡ್ ಮಾರ್ಕೆಟ್ ಅಂತ ಅಂದ್ರೆ ನಿಮ್ಗೆ ಯಾವುದೇ ರೀತಿಯ ಮಾರ್ಕೆಟ್ಗೆ ಸಮಸ್ಯೆನೇ ಇಲ್ಲ. ನಿಮ್ಮ ಎಲ್ಲಿ ಜಮೀನ್ ಇರುತ್ತೆ ಅಲ್ಲಿಂದ 15 ಕಿಲೋಮೀಟರ್ ಒಳಗಾಗಿ ನಿಮ್ಗೊಂದು ಮಾರ್ಕೆಟ್ ಪಾಯಿಂಟ್ ಅನ್ನ ಕೊಟ್ಟೆ ಕೊಡ್ತಾರೆ. ಅವ್ರು ಯಾವುದೇ ಊರಲ್ಲಿ ಬೆಳಿಲಿ ಸರ್, ಈಗ ನಮ್ಮ ಹಾಸನ್ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ, ಅವ್ರು ಯಾವುದೇ ರಿಮೋಟ್ ಹಳ್ಳಿಲಿ ಬೆಳಿಲಿ ಅಲ್ಲಿಂದ 15 ಕಿಲೋಮೀಟರ್ ಒಳಗಾಗಿ ಅವರು ಅಷ್ಟು ಒಳಗೆ ಬಂದವರು ಒಂದು ಮಾರ್ಕೆಟ್ ಪಾಯಿಂಟ್ ಅನ್ನ ಇವ್ರಿಗೆ ಅಂತ ಕ್ರಿಯೇಟ್ ಮಾಡಿಕೊಡ್ತಾರೆ. ಪತಂಜಲಿ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಏನಿದ್ದಾರೆ ಅವ್ರು ಮಾಡಿಕೊಡ್ಲೇಬೇಕು, ಒಡಂಬಡಿಕೆ ಇರೋದೇ ಆ ರೀತಿ. ಅವರು ತಂದು ಅಷ್ಟು ಆ ಪಾಯಿಂಟ್ ಒಳಗೆ ಹೆಚ್ಚು ಕಮ್ಮಿ ಇವರೆಲ್ಲ ಒಂದೇ ಜಾಗದಲ್ಲಿ ಒಂದ್ 2-3 ತೋಟಗಳಿತ್ತು ಅಂದ್ರೆ ಅಲ್ಲೇ ಪಾಯಿಂಟ್ ಕೊಟ್ಟಿದ್ದಾರೆ ಎಷ್ಟೋ ಕಡೆ. ಇವರು ಸ್ಟಾರ್ಟಿಂಗ್ ಇವ್ರದ್ದು ಹೆಚ್ಚಿನ ಪ್ರದೇಶದಲ್ಲಿ ಒಂದು 10 ಎಕರೆಗಿಂತಲೂ ಅಧಿಕ ಪ್ರದೇಶದಲ್ಲಿ ಇವ್ರು ಮಾಡಿದಾಗ ಅಲ್ಲಿ ಯಾವುದು ಪಾಯಿಂಟ್ ಇರಲಿಲ್ಲ, ಇವ್ರಿಗೆ ಅಂತಲೇ ಒಂದು ಪಾಯಿಂಟ್ ಕ್ರಿಯೇಟ್ ಮಾಡ್ಕೊಟ್ರು. ಆ ರೀತಿ ಪಾಯಿಂಟ್ ಕ್ರಿಯೇಟ್ ಮಾಡ್ಕೊಡೋ ಅವಕಾಶ ತುಂಬಾ ವಿಪುಲವಾಗಿದೆ ರೈತರಿಗೆ. ಹಾಗಾಗಿ ಇವ್ರು ಎಲ್ಗೋ ಹೋಗ್ಬೇಕು, ಯಾರು ಟ್ರೇಡರ್ಗೆ ಹುಡುಕ್ಬೇಕು, ಆ ರೀತಿ ಸಮಸ್ಯೆ ಇಲ್ಲ ಇದ್ರಲ್ಲಿ. ಇನ್ನೊಂದು ರೇಟ್ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ, ಇವಾಗೆಲ್ಲ ರೇಟು ಒಂದು ಟನ್ನಿಗೆ 16,000 ರೂಪಾಯಿ ಅಂದ್ರೆ ಕೆಜಿಗೆ 16 ರೂಪಾಯಿ, ಇದಕ್ಕಿಂತ ಹೆಚ್ಚಿನಾಗಿದೆ. ಹಾಗಾಗಿ ಈಗ MSP ಅನ್ನೋ ಕಾನ್ಸೆಪ್ಟ್ ಇಲ್ಲ. ಇನ್ ಕೇಸ್ ರೇಟ್ ಏನಾದ್ರೂ 14,000 ರೂಪಾಯಿಗಿಂತ ಕಡಿಮೆ ಬಂದ್ರೆ ಇದು MSPಗೆ ಒಳಪಡುತ್ತೆ. ಇದು MSP ಇರತಕ್ಕಂತ ಬೆಳೆ ಆಗಿರೋದ್ರಿಂದ ಬೆಂಬಲ ಬೆಲೆ ಎಷ್ಟು ಸಿಗುತ್ತೆ ಸರ್? ಕೆಜಿಗೆ 14,000 ರೂಪಾಯಿ. ಇವರು ಅದು 10 ರೂಪಾಯಿ ಬಂದ್ರೆ ಇನ್ 4 ರೂಪಾಯಿ ಸರ್ಕಾರ ತುಂಬಿಸ್ಕೊಡುತ್ತೆ. ಅದ್ 11 ರೂಪಾಯಿ ಬಂದ್ರೆ ಇನ್ 3 ರೂಪಾಯಿ ಸರ್ಕಾರ ತುಂಬಿಸ್ಕೊಡುತ್ತೆ. ಅದ್ 9 ರೂಪಾಯಿ ಹೋದ್ರೆ 5 ರೂಪಾಯಿ ಸರ್ಕಾರ ತುಂಬಿಸ್ಕೊಡುತ್ತೆ. ಎಷ್ಟೇ ಕಡಿಮೆ ಹೋಗ್ಲಿ, 1 ರೂಪಾಯಿ ಬರಲಿ, ಇನ್ 13 ರೂಪಾಯಿ ಸರ್ಕಾರ ಕೊಡಿಸ್ಕೊಡುತ್ತೆ. ಅಂದ್ರೆ ಇದರಲ್ಲಿ ನಾವು 14.50 ರೂಪಾಯಿ ಒಂದ್ ಕೆಜಿಗೆ ಫಿಕ್ಸ್ ಅಂತ ಅಂದ್ಬಿಟ್ಟು ನಾವಿದ್ನ ಲೆಕ್ಕಾಚಾರ ಮಾಡ್ಕೋಬಹುದು. ಅಂತಂದ್ರೆ ಬೆಂಬಲ ಬೆಲೆ ಸಿಕ್ಕೇ ಸಿಗುತ್ತೆ. ಸಿಕ್ಕೇ ಸಿಗುತ್ತೆ. ಅದೆಷ್ಟೇ ಬೆಲೆ ಆದ್ರೂ ಕೂಡ ಎಷ್ಟು ಸರ್ಕಾರ ಅಶ್ಯೂರ್ ಮಾಡಿದ್ಯೋ ಅಷ್ಟು ಕೊಟ್ಟೆ ಕೊಡುತ್ತೆ. ಸಿಕ್ಕೇ ಸಿಗುತ್ತೆ, ಕೊಟ್ಟೆ ಕೊಡುತ್ತೆ ಸರ್ ಸರ್ಕಾರ. ಈಗ ಗರಿಷ್ಠ ಬೆಲೆ ಅಂತ ಅಂದ್ರೆ ಎಷ್ಟು ಸಿಗುತ್ತೆ? ಗರಿಷ್ಠ ಸರ್ ಇದು 11,600 ಇತ್ತು, ಈಗ ಡೌನ್ ಆಗಿದೆ. ಈಗ ಅಲ್ಲೇ 3-4 ವರ್ಷದಲ್ಲಿ 21,600 ಇತ್ತು ಉಂಟನ್ನು, ಈಗ ನಮ್ ಕಡಿಮೆ ಬಂತು. ಈಗ ಮತ್ತೆ 18,500 ಎಲ್ಲ ಇತ್ತು, ಈ ಪುನಃ 15,000 ಬಂದಿದೆ. ಸದ ಇದು ಇಂಪೋರ್ಟ್ ಅಲ್ಲಿ ಎಷ್ಟು ನಮ್ಗೆ ವ್ಯಾಪಕವಾಗಿ ಇಂಪೋರ್ಟ್ ಆಗ್ತದೆ, ಅಲ್ಲಿ ಪ್ರೈಸ್ ಏನ್, ಮಲೇಷಿಯಾ ಪ್ರೈಸ್ ಏನಿದೆಯಲ್ಲ, ಇಂಡೋನೇಷ್ಯಾ ಪ್ರೈಸ್ ಏನ್ ನಾವು ಇಂಪೋರ್ಟ್ ಮಾಡ್ತೀವಲ್ಲ, ಅದ್ರ ಮೇಲೆ ಇದು ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ. ಇಂಪೋರ್ಟ್ ಡ್ಯೂಟಿ 40% ಏನ ಹಾಕಿದ್ರು, ಈಗ ಮತ್ತೆ ತೆಗೆದುಬಿಟ್ಟಿದ್ದಾರೆ. ಈಗ ಅದ್ ಹಾಕಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ, ಇನ್ನು ಜಾಸ್ತಿ ಬೆಲೆ ಸಿಗುತ್ತೆ. ಹಂಗಾಗಿ ಇಲ್ಲಿ ವಿದೇಶಿ ವಿನಿಮಯ ಆಗೋದ್ರಿಂದ ಸರ್ಕಾರದ ಪಾಲಿಸೀಸ್ ಮೇಲೆ ಮತ್ತೆ ಇಂಪೋರ್ಟ್ ಯಾವ ರೀತಿ ಆಗ್ತದೆ ಅದ್ರ ಮೇಲೆ ಸ್ವಲ್ಪ ರೇಟ್ ವೇರಿಯೇಷನ್ ಆಗುತ್ತೆ. ಒಟ್ಟಿನಲ್ಲಿ ಇವಾಗ 16 ರೂಪಾಯಿ ಇದೆ ಸರ್, ಒಟ್ಟಿನಲ್ಲಿ ಹೆಚ್ಚು ಕಮ್ಮಿ ಈ ಪ್ರೈಸ್ ನಡೀತಾ ಇದೆ ಸರ್, ತೊಂದರೆ ಇಲ್ಲ. 14 ರೂಪಾಯಿಗಿಂತ ಕಡಿಮೆ ಅಂತೂ ರೈತರಿಗೆ ಯಾವತ್ತೂ ಹೋಗೋದಿಲ್ಲ ಅಕೌಂಟಿಗೆ. ಈ ತೆಂಗು ಮತ್ತೆ ಅಡಿಕೆಗೆ ನಾವು ಹೋಲಿಕೆ ಮಾಡಿದಾಗ ಎಷ್ಟು ಮಟ್ಟಿಗೆ ಉತ್ತಮವಾದಂತ ಬೆಳೆ ಅಂತ ಇದನ್ನ ಸರ್? ಇದು ನಾವು ಕಾಸ್ಟ್ ಆಫ್ ಕಲ್ಟಿವೇಶನ್ ವೈಸ್ ಮಾತಾಡಕ್ ಹೋದ್ರೆ ತೆಂಗಿಗಿಂತ ಬಹಳ ಹೆಚ್ಚಿನ ಆದಾಯ ಬರತಕ್ಕಂತ ಬೆಳೆ ಇದು. ನಮ್ಗೆ ಒಂದ್ ಎಕರೆಗೆ ಏನಿಲ್ಲ ಅಂತ ಅಂದ್ರೂ ಒಂದು 10 ಟನ್ನಷ್ಟು ಇಳುವರಿನ ನಾವು ನಿರೀಕ್ಷೆ ಮಾಡಬಹುದು. ನೆರೆ ಆಂಧ್ರಪ್ರದೇಶದಲ್ಲಿ ಅವರು 15-20 ಟನ್ ವರ್ಗೂ ತೆಗಿತಾ ಇದಾರೆ, ಆದ್ರೆ ಅವರ ಕ್ಲೈಮೇಟ್ ಸ್ವಲ್ಪ ಹವಾಗುಣ ಮಣ್ಣು ನೀರು ಎಲ್ಲ ಬೇರೆ ತರ ಇದೆ. ಹಾಗಾಗಿ ನಮ್ಗೆ ಅಷ್ಟು ಬೇಡ ಅಂತ ಅಂದ್ರೆ ನಮ್ಗೆ 10 ಟನ್ಗಂತೂ ಮೋಸ ಇಲ್ಲ, 10 ಟನ್ ಬಂದೇ ಬರುತ್ತೆ ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ. 10 ಟನ್ಗೆ ನಾವು ಇವತ್ತು ಯಾವ್ದು ಮಾರ್ಕೆಟ್ ಪ್ರೈಸ್ ಬೇಡವೇ ಬೇಡ, MSP ಪ್ರೈಸ್ ತಗೋತೀವಿ ಅಂತ ಅಂದ್ರೂ 1.5 ಲಕ್ಷ ದುಡ್ಡಾಗುತ್ತೆ. ಮತ್ತೆ ಇದರಲ್ಲಿ ಖರ್ಚು ತುಂಬಾ ಕಡಿಮೆ ಸರ್. ನಾನು ಹೇಳದ್ನೆಲ್ಲ 2 ಚಟುವಟಿಕೆ ಇರೋದು ಇದರಲ್ಲಿ, ಒಂದು ಗೊಬ್ಬರ ಕೊಡೋದು ಮತ್ತೆ ನೀರು ಕೊಡೋದು. ಹಂಗಾಗಿ ಇದ್ರಲ್ಲಿ ಜಾಸ್ತಿ ಖರ್ಚೇ ಇಲ್ಲ. ಇನ್ ಬೇರೆ ಸ್ಪ್ರೇ ಕೊಡೋದು ಬೇರೆ ಬೇರೆ ಚಟುವಟಿಕೆಗಳು ಯಾವ್ದು ಇಲ್ಲದೆ ಇರೋದ್ರಿಂದ ಖರ್ಚು ಏನೊಂದು 25,000-30,000 ಹೋಗ್ಬೋದು. ಒಂದು ಎಕರೆಗೆ ಏನಿಲ್ಲ ಅಂದ್ರೂ 1,20,000 ಬರುತ್ತೆ ಸರ್. ಇನ್ನೂ 20,000 ನಾವು ಬಿಡೋಣ ಅಂತ ಅನ್ಕೊಂಡ್ರು 1 ಲಕ್ಷಕ್ಕಿಂತ ಅಧಿಕ ಬಿಟ್ರೆ 100,000 ಕಡಿಮೆ ಲಾಭ ಇದರಲ್ಲಿಲ್ಲ ಸರ್. ಹಂಗಾಗಿ ನಾವು ತೆಂಗಲ್ಲಿ 100,000 ಆದಾಯ ಮಾಡಕ್ ಆಗಲ್ಲ. ಹಾಗಾಗಿ ಇದು ಬಾರಿ ಮತ್ತೆ ಅತಿ ಹೆಚ್ಚಿನ ಲ್ಯಾಂಡ್ ಹೋಲ್ಡಿಂಗ್ ಇಟ್ಕೊಂಡಿರೋರ್ಗೆ, ದೊಡ್ಡ ರೈತರಿಗಂತೂ ಇದು ಬಹಳ ವರದಾನವಾದಂತ ಬೆಳೆ. ನಾವು ದೊಡ್ಡ ರೈತರು ಇದಾರೆ ಅಂತಂದ್ಬಿಟ್ಟು ಅವ್ರ ಅಡಕೆ ತೋಟ ಮಾಡ್ತೀವಿ ಅಂತ ಅಂದ್ರೆ ಅವರು ಅಷ್ಟೊಂದು ನಿರ್ವಹಣೆ ಮಾಡೋದು ಬಾರಿ ಕಷ್ಟ, ಅದಕ್ಕೆ ನೀರಿನ ನಿರ್ವಹಣೆನೂ ಕಷ್ಟ. ಆದ್ರೆ ಇದರಲ್ಲಿ ಆ ಸಮಸ್ಯೆ ಇಲ್ಲ, ನಿಮ್ಗೆ ಆರಾಮಾಗಿ ಒಂದು 4 ಜನ ಲೇಬರ್ ಇಟ್ಕೊಂಡು 15-20 ಎಕರೆನು ಕೂಡ ನಿರ್ವಹಣೆ ಮಾಡಬಹುದು. ಹಾಗಾಗಿ ಇದು ಆ ಬೆಳೆಗಳಿಗೆ ರೇಟ್ ವೈಸ್ ಬಂದಾಗ ಈಗ ಅಡಿಕೆ ಪ್ರಸ್ತುತವಾಗಿ ಜಾಸ್ತಿ ಇರಬಹುದು, ಆದ್ರೆ ನಾನು ಹೇಳದ್ನೆಲ್ಲ ಮುಂದೆ ಇದ್ರದ್ದು ಅಡಿಕೆದು ಸ್ವಲ್ಪ ಸಮಸ್ಯೆ ಇದೆ ಅಂತಂದ್ಬಿಟ್ಟು ಅಡಿಕೆ ಬೆಲೆ ನೆಕ್ಸ್ಟ್ ಇದಾದಾಗ ನಾವು ಈಗೇನು ಪೂರ್ತಿ ಅಡಿಕೆ ಮಾಡಿ ಅಂತಲೂ ಮಾಡಕ್ಕಾಗಲ್ಲ, ಪೂರ್ತಿ ತಾಳೆ ಮಾಡಿ ಅಂತಲೂ ಮಾಡಕ್ಕಾಗಲ್ಲ. ಎಲ್ಲಾ ಬೆಳೆಗಳನ್ನು ಇಟ್ಕೊಳ್ಳೋದು ಒಳ್ಳೇದು ಅನ್ನೋ ನಿಟ್ಟಿನಲ್ಲಿ ತಾಳೆ ಕೂಡ ಒನ್ ಆಫ್ ದ ಗುಡ್ ಆಪ್ಷನ್ಸ್ ಅಂದ್ಬಿಟ್ಟು ನಮ್ಮ ರೈತರಿಗೆ ನಾವು ಸಲಹೆ ಕೊಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಮಾರುಕಟ್ಟೆ ಸೌಲಭ್ಯ ಇದೆ, ನಾವೆಲ್ಲೋ ತಗೊಂಡು ಹೋಗಿ ಮಾರಾಟ ಮಾಡಬೇಕು, ಬೆಲೆ ಕಾಯ್ಬೇಕು ಅನ್ನೋ ಅಂತ ಸಮಸ್ಯೆ ಇಲ್ಲ. ಖಂಡಿತ ಖಂಡಿತ, 15 ದಿವಸಕ್ಕೊಂದ್ಸರಿ ಬರ್ತಾ ಇರುತ್ತೆ, ಹಂಗಾಗಿ ತಿಂಗಳಿಗೊಂದ್ಸರಿ ಪೇಮೆಂಟ್ ಆಗುತ್ತೆ, ತಿಂಗಳಿಗೊಂದ್ಸರಿ ಪೇಮೆಂಟ್ ಕೂಡ ಆಗುತ್ತೆ. ಎಷ್ಟು ಖರ್ಚು ಬರುತ್ತೆ ನಿಮ್ಗೆ ಕೇಶವಮೂರ್ತಿ ಅವರೇ? ಒಂದ್ ಮರಕ್ಕೆ 13 ಕೆಜಿ ಗೊಬ್ಬರ ಕೊಡಬೇಕು, ಅದು ಗೊಬ್ಬರ ರೇಟ್ ಸಿಕ್ಕಾಪಟ್ಟೆ ಆಗೋಗಿದೆ. ಪೊಟ್ಯಾಶ್ ರೇಟ್ 1,250-600 ಆಗೋಗಿದೆ. ಈಗ ನಮ್ದು 400,000 ಬೇಕಾಯ್ತು ಅಂದ್ರೆ 10 ಎಕರೆಗೆ 40,000 ರೂಪಾಯಿ ಬಂದೇ ಬರ್ತದೆ. ಎಕರೆಗೆ 40,000 ಎಷ್ಟೇ ಕೆಟ್ಟದಾಗ ಬಂದ್ರು 1,00,000 ರೂಪಾಯಿ 40,000 ತೆಗೆದ್ರು ಸರ್, 1,00,000 ರೂಪಾಯಿ ಆದಾಯ ಸಿಕ್ಕೇ ಸಿಗುತ್ತೆ. ನಾವು 1.5 ಲಕ್ಷ ಲೆಕ್ಕ ಮಾಡುದು ಅವಾಗ್ಲೇ, 40,000 ರೂಪಾಯಿ ನಾವು ಖರ್ಚು ತೆಗೆದ್ರು 1,00,000 ಬಂದೇ ಬರುತ್ತೆ. ಇವ್ರು ಸ್ವಲ್ಪ ಅದ್ರಲ್ಲಿ ಗರಿಗಳನ್ನೆಲ್ಲ ಚಾಫ್ ಕಟ್ರಿಗೆ ಹಾಕಿ ಅದರಿಂದನೇ ಸ್ವಲ್ಪ ಎರೆಹುಳು ಗೊಬ್ಬರನೆಲ್ಲ ಉತ್ಪಾದನೆ ಮಾಡೋದು ಎಲ್ಲ ಮಾಡ್ತಾ ಇದಾರೆ. ಹಂಗಾಗಿ ಸ್ವಲ್ಪ ಖರ್ಚು ಚೆನ್ನಾಗಿದೆ ಇವ್ರಿಗೆ, ಅದೇ ರೀತಿ ಗೊಬ್ಬರ ಕೂಡ ಅಲ್ಲೇ ಉತ್ಪಾದನೆ ಆಗ್ತಾ ಇದೆ. ಈ ಒಂದು ತಾಳೆ ಬೆಳೆಯನ್ನ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ತಮ್ಮ ತೋಟಗಾರಿಕೆ ಇಲಾಖೆ ಕೃಷಿಕರಿಗೆ ಏನೇನು ಸೌಲಭ್ಯಗಳನ್ನ ನೀಡ್ತಾ ಇದೆ ಅನ್ನುವಂಥದ್ದನ್ನ ಮತ್ತೊಮ್ಮೆ ಹೇಳಿ, ಆಗೊಂದ್ಸರಿ ಹೇಳಿದ್ರಿ ತಾವು. ಸರ್, ಈಗ ಪ್ರದೇಶ ವಿಸ್ತರಣೆಗೆ ಸಂಬಂಧಪಟ್ಟಂಗೆ ಸರ್, ಸಸಿಗಳು ಸಂಪೂರ್ಣವಾಗಿ ಉಚಿತವಾಗಿ ಸಿಗ್ತಾ ಇದೆ ರೈತರಿಗೆ. ಅಂದ್ರೆ 29,000 ರೂಪಾಯಿ ವಿದೇಶಿ ತಳಿಗಳಿಗೆ ಒಂದ್ ಹೆಕ್ಟೇರ್ಗೆ, ದೇಸಿ ತಳಿಗಳಿಗೆ 20,000 ರೂಪಾಯಿ ಒಂದ್ ಹೆಕ್ಟೇರ್ಗೆ, ಮತ್ತೆ 5,250 ರೂಪಾಯಿ 4 ವರ್ಷಗಳ ಕಾಲ ನಿರ್ವಹಣೆಗೆ, ಅವರ ಗೊಬ್ಬರ ಮತ್ತು ನೀರು ಮತ್ತೆ ಇನ್ನು ಬೇರೆ ನಿರ್ವಹಣೆ ಮಾಡ್ತಾರೆ, ನಿರ್ವಹಣೆಗೆ ಇಷ್ಟು 5,250 ರೂಪಾಯಿ 4 ವರ್ಷಗಳ ಕಾಲ. ಆಮೇಲೆ ಮಧ್ಯದಲ್ಲಿ ಯಾವ್ದಾದ್ರು ಅಂತರ್ ಬೆಳೆ ಬೆಳೆದ್ರೆ ಅದಕ್ಕೂ ಕೂಡ 5,250 ರೂಪಾಯಿ 4 ವರ್ಷಗಳ ಕಾಲನು ಯಾವ್ದೇ ರೀತಿ ಬೆಳೆಗಳು ಬೆಳೆಯೋದಕ್ಕೆ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಇದಕ್ಕೆ ಹನಿ ನೀರಾವರಿಗೆ 90% ಸಬ್ಸಿಡಿ ಇದೆ ಸರ್. ಮತ್ತೆ ಈ ಗರಿಗಳನ್ನು ಜಾಸ್ತಿ ಆಗಿ ಬರ್ತಾವಲ್ಲ, ಆ ಗರಿನ ಇವರು ಮತ್ತೆ ಅಲ್ಲೇ ಮರುಬಳಕೆ ಮಾಡ್ಕೊಂಡ್ರೆ ಮಣ್ಣಿಗೆ ಸೇರಿಸೋದ್ರ ಮೂಲಕ ಗೊಬ್ಬರ ಮಾಡ್ಲಿಕ್ಕೋಸ್ಕರ ಚಾಫ್ ಕಟ್ರಗಳು ಬರ್ತವೆ, ಅದಕ್ಕೆ 50,000 ರೂಪಾಯಿ ಸಹಾಯಧನ ಕೊಡ್ತೀವಿ ಸರ್. ಮತ್ತೆ 4 ವರ್ಷ ದಾಟದ ಮೇಲೆ 2.5 ಎಕರೆಗಿಂತ ಹೆಚ್ಚಿನ ಪ್ರದೇಶದಲ್ಲಿ ತಾಳೆ ಬೆಳೆ ಮಾಡಿದ ರೈತರಿಗೆ ಒಂದು ಬೋರ್ವೆಲ್ ಕೊಡೋಕ್ಕೂ ಕೂಡ ಅವಕಾಶ ಇದೆ, ಬೋರ್ವೆಲ್ಗೆ 50,000 ರೂಪಾಯಿ ಸಹಾಯಧನ ಇದೆ. ಟ್ರಾಕ್ಟರ್ ಮತ್ತೆ ಟ್ರಾಲಿ ತಗೊಳ್ಳೋದಕ್ಕೆ, ಮಧ್ಯದಲ್ಲಿ ಬೇರೆ ಬೇಸಾಯ ಮಾಡೋದಕ್ಕೆ ಮತ್ತೆ ಇನ್ನೇನಾದ್ರು ಕೊಂಡೊಯ್ಯೋದಕ್ಕೆ, ತಾಳೆಹಣ್ಣನ್ನ ಕಟಾವ್ ಮಾಡಿದ್ದನ್ನ ಕೊಂಡೊಯ್ಯೋದಕ್ಕೆ ಸಿಕ್ಕಿಲ್ಗೆ, ಇದಕ್ಕೆಲ್ಲ ನಾವು 175,000 ರೂಪಾಯಿ ಸಹಾಯಧನ ಕೊಡ್ತಾ ಇದೀವಿ ಟ್ರಾಕ್ಟರ್ ಮತ್ತೆ ಟ್ರಾಲಿಗೆ. ಮತ್ತೆ ಇವರೇನು ಹಾರ್ವೆಸ್ಟ್ ಮಾಡ್ತಾರಲ್ಲ ಅದಕ್ಕೆ ಸಿಕಲ್ ಏನ್ ಬಳಸ್ತಾರಲ್ಲ ಅದಕ್ಕೂ ಕೂಡ ಒಂದು ಸಿಕಲ್ಗೆ 6,000 ರೂಪಾಯಿ ಖರ್ಚಾದ್ರೆ ನಾವು 3,000 ರೂಪಾಯಿಷ್ಟು ಸಹಾಯಧನ ಕೊಡ್ತಾ ಇದೀವಿ. ಈ ತರ ಬೇರೆ ಬೇರೆ ಇವರು ಎರೆಹುಳು ತೊಟ್ಟಿ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸಹಾಯಧನ ಇದೆ. ಇದೊಂದು ಬಹಳ ಒಂದು ಒಳ್ಳೆ ಯೋಜನೆ ಸರ್, ಇದು ಎಲ್ಲಾ ರೀತಿ ಸಪೋರ್ಟ್ ಸಹಾಯಧನ ಕೂಡ ಇದರಲ್ಲಿ ಸಿಗ್ತಾ ಇದೆ. ಇದೊಂದು ಒಳ್ಳೆ ಬೆಳೆ ಅಂತಾರ ಕೇಶವಮೂರ್ತಿ ಅವರ? ತಾವು ಒಳ್ಳೆ ಬೆಳೆ. ನಮ್ಮ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ನಿಮ್ಗೆ ಅನುಭವಿ ರೈತರ? ನಮ್ಮ ನೋಡಿ ಸುಮಾರು ಜನ ಎಲ್ಲ ಹಾಕಿದಾರ ಪ್ರಾರಂಭದಲ್ಲಿ. ನಾವು ಹಾಕಿದಾಗ ಬೇಲೂರು ಮತ್ತೆ ಹೊಳೇಶ್ವರ ಆ ಕಡೆ ಎಲ್ಲ ಬಂದು ನಮ್ಮ ತೋಟ ನೋಡಿ ಸುಮಾರು ಎಕ್ಸ್ಟೆನ್ಷನ್ ಮಾಡಿದಾರೆ. ಈಗ ಯಾರು ಹೊಸದಾಗಿ ಹಾಕ್ಬೇಕು ಅಂತ ಅನ್ನೋರ್ಗೆ ನಮ್ ತೋಟ ಬಂದು ನೋಡ್ಕೊಂಡು ಹೋಗಿ ಹಾಕ್ತಾರೆ. ಈಗಲೂ ಬೇಕಾದ್ರೆ ಬಂದು ನೋಡ್ಕೊಂಡು ಹಾಕ್ಬಹುದು ಅಲ್ವಾ? ನಮ್ ತೋಟ ನೋಡೇ ಅವಾಗ ಹಾಕೋದು, ಈ ಸುತ್ತಮುತ್ತ ಹಾಕಿರೋರೆಲ್ಲ ನಮ್ ತೋಟ ನೋಡೇ ಹಾಕಿರೋದು. ತಾವು ಅಂತಿಮವಾಗಿ ನಮ್ಮ ರೈತ ಬಾಂಧವರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ? ಸರ್, ಅದೇ ತಾಳೆ ಬೆಳೆ ಬಗ್ಗೆ ತಾತ್ಸಾರ ಮನೋಭಾವ ಏನಿದೆ ಕೆಲವು ರೈತರಲ್ಲಿ, ಅದನ್ನ ದಯವಿಟ್ಟು ರೈತರು ಬದಲಾಯಿಸ್ಕೋಬೇಕು. ತಾಳೆ ಬೆಳೆ ನಿಜವಾಗ್ಲೂ ಉತ್ತಮವಾದ ಬೆಳೆ. ನಮ್ಮ ರೈತರು ನಮ್ಮನ್ನೆಲ್ಲ ಭೇಟಿ ಮಾಡಿದ್ರೆ ನಮ್ಮ ಇಲಾಖೆಯಲ್ಲಿ, ನಾವು ಕೆಲವು ಒಳ್ಳೆ ರೈತರುಗಳು ಏನು ಚೆನ್ನಾಗಿ ತಾಳೆ ತೋಟ ಮಾಡಿದ್ದಾರೆ, ಹೇಗೆ ಲಾಭ ಗಳಿಸಿದ್ರೆ ಅದನ್ನೆಲ್ಲ ನಾವು ಪ್ರಾತ್ಯಕ್ಷಿತವಾಗಿ ತೋರಿಸ್ತೀವಿ. ತರಬೇತಿಗಳು ಬೇಕು ಅಂದ್ರೆ ತರಬೇತಿ ಕೊಡಿಸ್ತೀವಿ. ಇವನ್ನೆಲ್ಲ ನೋಡಿಕೊಂಡು ರೈತರು ಕೂಡ ಅವ್ರ ಜಮೀನಲ್ಲಿ ಅವ್ರಿಗೆ ಏನೊಂದು 5 ಎಕರೆ, 2 ಎಕರೆ, 3 ಎಕರೆ ಇದ್ರೆ ಅಷ್ಟಕ್ಕೂ ಹಾಕಿ ಅಂತ ಹೇಳೋದಿಲ್ಲ, ಒಂದು ಭಾಗ ಅಟ್ ಲೀಸ್ಟ್ ಇವರು ಒಂದು ಸ್ವಲ್ಪ ಭಾಗನ ನಮಗೆ ನಮ್ಮ ಬೆಳೆಗೆ ಒಳ್ಳೆ ವಾತಾವರಣ ಇರೋದ್ರಿಂದ ಅವ್ರು ಅದನ್ನ ಬೆಳೆದ್ರೆ ಖಂಡಿತವಾಗ್ಲೂ ಅವ್ರಿಗೂ ಲಾಭ ಆಗುತ್ತೆ, ದೇಶಕ್ಕೂ ಕೂಡ ಅವ್ರ ಇದ್ರ ಮೂಲಕ ಕೊಡುಗೆ ಕೊಟ್ಟಂಗಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳಕ್ ಇಷ್ಟಪಡ್ತೀನಿ. ಈ ತಾಳೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಇಲಾಖೆಯಿಂದ ಇರತಕ್ಕಂತಹ ಸಹಾಯ ಧನ ಆಗಿರ್ಬಹುದು ಮತ್ತೆ ಬೇರೆ ಪ್ರೋತ್ಸಾಹಕ ಯೋಜನೆಗಳಾಗಿರ್ಬಹುದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ಸರ್, ನನ್ನ ದೂರವಾಣಿ ಸಂಖ್ಯೆ 709-20-55-01. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 70